ಆಕಾಶವಾಣಿ ಕರ್ನಾಟಕ. ಆಕಾಶವಾಣಿ ಕಾರವಾರ. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ ಆಸರಿಯು ಆಗದು ನಿರಾಸರೇ ಎಂದು ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಇಂದಿನ ಕಿಸಾನವಾಣಿ ಕಾರ್ಯಕ್ರಮದಲ್ಲಿ ಹತ್ತಿ, ಭತ್ತ ಮತ್ತು ಮೆಕ್ಕೆಜೋಳ ಬೇಸಾಯ, ಯಲ್ಲಾಪುರ ಹೊಸಳ್ಳಿಯ ಮಾರುತಿ ಬಸನಪ್ಪ ಖಾನಾಪಣ್ಣನವರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಎಚ್ಬಿ ರಾಮಡಗಿ. ಮಾರುತಿ ಬಸವಣ್ಣಪ್ಪ ಖಾನಪ್ಪನವರ್ ಇದ್ದಾರೆ. ಅವರು ಹತ್ತಿ, ಭತ್ತ ಮತ್ತು ಮೆಕ್ಕೆಜೋಳ ಬೆಳೀತಾರೆ. ಅವರ ಅನುಭವ ಕೇಳೋಣ. ನಮಸ್ಕಾರ ಮಾರುತಿ. ನಮಸ್ಕಾರ. ಈ ಕೃಷಿಯೊಳಗೆ ತೊಡಕೊಂಡಿರಿ ಮುಂಚಿನಿಂದ? ಹೌದು ಸರ್. ಯಾವಾಗಿಂದ? ಶಾಲೆ ಬಿಟ್ಟಾಗಿಂದ. ಶಾಲೆ 4 ಗಂಟೆಗೆ ಹೋಗಿದ್ದೆ ಸರ್. ಅಲ್ಲಿಂದ್ರೆ ನಾ ಬಿಟ್ಟು ಹೊಲನ ಮಾಡ್ತಿದ್ದೇನೆ ಸರ್. ನಿಮ್ಮ ಅಪ್ಪರು ಜೊತೆಗೆ? ಹಾ, ನಮ್ಮ ಅಪ್ಪರು, ನಮ್ಮ ತಾಯಿಯರು ಎಲ್ಲರೂ ಜೊತೆಗೇನೆ ಸರ್. ಈಗ ಅವರು ನಿಮ್ಮ ಜೊತೆಗೆ ಕೆಲಸ ಮಾಡ್ತಾರೆ? ಇಲ್ಲ ಸರ್, ಅವರು ತಿರ್ಕೊಂಡಿದ್ದಾರೆ ಸರ್. ನಮ್ಮ ತಂದೆಯವರು ತಿರ್ಕೊಂಡಿದ್ದಾರೆ, ನಮ್ಮ ತಾಯಿಯವರು ತಿರ್ಕೊಂಡಿದ್ದಾರೆ. ನನ್ನ ಹೆಂಡತಿ ನಾನು ಮಾಡ್ತೇವೆ ಸರ್ ಹೊಲ. 6.5 ಎಕರೆ ಹೊಲ ಉಂಟು ಸರ್. 6.5 ಎಕರೆ ಒಳಗೆ ನಾವು ಇಬ್ಬರು ಜನ ದುಡಿತೇವೆ ಸರ್. 2 ಎಕರೆಗೆ ಹತ್ತಿ ಹಾಕ್ತೇನೆ ಸರ್. 1 ಎಕರೆಗೆ ಮೆಕ್ಕೆಜೋಳ ಹಾಕ್ತೇನೆ ಸರ್. ಮತ್ತು ಉಳಿದ ಭತ್ತ ಹಾಕ್ತೇನೆ ಸರ್. ಇದು ಬಿತ್ತಿಗೆ ಭತ್ತ ಮಾಡ್ತೇವೆ ಸರ್. ಮಳೆಗಾಲದಲ್ಲಿ? ಹಾಂ, ಮಳೆಗಾಲದಲ್ಲಿ ಸರ್. ಈಗ ಮಳೆ ಬರ್ತದಲ್ಲ ಸರ್, ಫಸ್ಟ್ ಟೈಮ್ ಅವಾಗ ಹತ್ತಿ ಬೀಜ ಹಾಕ್ತೇವೆ ಸರ್. ನಾವು ಅವಾಗ ಹತ್ತಿ ಬೀಜ ಹಾಕಿ ಅದು ಹತ್ತಿ ಬರುವ ಮಟ ಅಂದರೆ ಇದೆ ಸರ್. ಕೂಲಿ ಜನದ ಮೇಲೆ ನಾವು ಹತ್ತಿ ಬಿಡಿಸೋದು ತೆಗೆಯೋದು ಇಬ್ಬರಿಗೆ ಆಗೋದಿಲ್ಲ ಸರ್. ಆಗಲ್ಲ ಸರ್, ಅದು ಜನ ಹಚ್ಚಿ ತಕ್ಕೊಳ್ತೇವೆ ಸರ್. ನಾವು ಹೇಗಿದೆ ರೇಟು ಹತ್ತಿದು? ಈಗ ಹತ್ತಿ ರೇಟ್ ಸರ್ ಹೋದ ವರ್ಷ ರೀ 16,000 ಉಂಟು ಸರ್, ಒಂದು ಕ್ವಿಂಟಲಿಗೆ ಸರ್. ಈ ವರ್ಷ ಏನು ರೇಟ್ ಅನ್ನೋದು ಗೊತ್ತಿಲ್ಲ ಸರ್. ಇನ್ನು ಆಚೆ ವರ್ಷ ಹೇಗಿತ್ತು? ಆಚೆ ವರ್ಷ 7,000 ಇತ್ತು ಸರ್. ಹಾಂ, ಹೋದ ವರ್ಷ 10,000 ಆಗಿತ್ತು ಸರ್. 10-16,000 ಮಟ ಹೋಗಿತ್ತು ಸರ್. ಅಂದ್ರೆ ರೇಟು ಜಾಸ್ತಿ ಬರಲಿಕ್ಕೆ ಕಾರಣ ಉತ್ಪಾದನೆ ಕಡಿಮೆ ಆಗಿರ್ಬೋದು? ಉತ್ಪಾದನೆ ಕಡಿಮೆ ಅಂದ್ರೆ ಸರ್ ಮಳೆಗಾಲ ಜಾಸ್ತಿ ಆಗಿ ಈ ವರ್ಷ ಒಂದ್ ಸ್ವಲ್ಪ ರೇಟ್ ಜಂಪ್ ಆಗೋದು ಐತಿ ಸರ್. ಯಾಕಂದ್ರೆ ಈ ವರ್ಷ ಹತ್ತಿ ಎಲ್ಲ ಬರೋಬರಿ ಇಲ್ಲ ಸರ್. ಎಲ್ಲ ಮಳೆಗೆ ಜಾಸ್ತಿ ಆಗಿ ಹತ್ತಿ ಎಲ್ಲ ಹೋಗಿದಾವ ಸರ್. ಈ ವರ್ಷ ಖರ್ಚು ನಾವು ಮಾಡಿದ ಖರ್ಚು ಸತೇಕ ಬರೋದಿಲ್ಲ ಸರ್. ಹೌದು ಸರ್, ಹತ್ತಿ ಹಾಗಾಗಿ ಉತ್ಪಾದನೆ ಕಡಿಮೆ ಆಗ್ಬೋದು, ಕಮ್ಮಿ ಆಗ್ತದೆ ಸರ್. ಈ ವರ್ಷ ಎಷ್ಟು ಬರ್ತದೆ ಹೆಚ್ಚು ಬಂತಂದ್ರೆ? ಹತ್ತಿ ಒಂದು ಪಾಕೆಟ್ಗೆ ಸರ್ ನಾವು 12 ಕ್ವಿಂಟಲ್ ಮಟ ತೆಗಿತೀವಿ ಸರ್. 1 ಕೆಜಿ ಬೀಜಕ್ಕೆ ಎಷ್ಟು ಎಕರೆದಲ್ಲಿ ಹಾಕ್ಬೋದು 1 ಕೆಜಿ ಬೀಜ? 1 ಎಕರೆಗೆ ಸರ್. ಮತ್ತು ಹಿಂಗೆ 2 ಎಕರೆ ಅಂತ ಸರ್ ಮಾಡಿರ್ತೇವೆ ನಾವು. 2 ಕೆಜಿ ಬೀಜ ಹಾಕ್ತೀವಿ. 1 ಎಕರೆಗೆ 12 ಕ್ವಿಂಟಲ್ 24 ಕ್ವಿಂಟಲ್ ತೆಗಿತೀವಿ ಸರ್. 2 ಎಕರೆಯಲ್ಲಿ 24 ಕ್ವಿಂಟಲ್ ತೆಗಿತೀರಿ? ಹಾಂ ಸರ್. ತಳಿ ಯಾವ ತಳಿ? ಡಬಲ್ ಬಿಟಿ ಸರ್. ಕಾರಣ ಏನು ಅದನ್ನು ಹಾಕ್ಲಿಕ್ಕೆ? ಅದನ್ನು ಹಾಕ್ಲಿಕ್ಕೆ ಅಂದರೆ ಕಾರಣ ಅಂದರೆ ಸರ್ ನಾವು ಈಗ ಜೋಳ ಅದು ಮೆಕ್ಕೆಜೋಳ ಅದು ಹಾಕಿದ್ರೆ ಸರ್ ಜಂಗಲದಲ್ಲಿ ಪ್ರಾಣಿಗಳು ಸರ್ ಅವೆಲ್ಲ ಯಾವುದು ಬರಕ್ಕೆ ಕೊಡೋದಿಲ್ಲ ಅಲ್ಲಿ. ಯಾವುದು ಅಂದರೆ ಈಗ ಹಂದಿ ಕಾಟ ಜಾಸ್ತಿ ಉಂಟು ಸರ್ ನಮ್ಮ ಕಡೆ. ಹಂದಿ ಎಲ್ಲ ಮುರಿದು ಮೆಕ್ಕೆಜೋಳ ಯಾವುದು ಇಡೋದಿಲ್ಲ. ಅದೆಲ್ಲ ಈ ವರ್ಷ ನಾ ಹಾಕಿದ್ದೆ ಸರ್. ಈ ವರ್ಷ ಸುಮಾರು 1 ಎಕರೆಯಷ್ಟು ಯಾವುದು ಇಡಲಿಲ್ಲ. ಮೆಕ್ಕೆಜೋಳ ಹಾಕಿದ್ದು ಸರ್ ಎಲ್ಲ ಮುರಿದು ಮೇಯ್ ಮೇಲೆ ಸರ್ ಸಾಲ. ಎಲ್ಲ ಯಾವುದು ಪ್ರಾಣಿ ಒಳಗೆ ಬಂದು ಅಂದರೆ ಯಾವುದು ಇಡೋದಿಲ್ಲ ಸರ್. ಬರಲ್ದಂಗ ಏನ್ ಮಾಡಿರಿ ಸರ? ಈಗ ನಾವು ಮೀನಿನ ಜಾಲ ಸರ್, ಅದು ಅದೇ ಬೌಂಡ್ರಿ ಸೈಡ್ ಎಲ್ಲ ಜಂಗಲ್ ಸೈಡ್ ಸರ್, ಅದ್ ಎಳಿತೀವಿ ಸರ್, ಅದೇ ಅದೇ ರೀ, ಮತ್ತೆ ಯಾವ್ದು ಇಲ್ಲ. ಅವು ಬರ್ತಾವ ಸರ್, ಅದ್ ಕಟ್ ಮಾಡಿದ್ರು ಒಳಗ್ ಬರ್ತಾವ ಸರ್. ಅವು ಅವಕ್ಕೆ ಎಲ್ಲ ಇದನ್ ಮಾಡಿ ಎಲ್ಲ ಒಟ್ಟು ರೈತರಿಗೆ ಮುಂದ್ ಮಾಡಕಂತ್ರಿ ಕೊಡುದಿಲ್ಲ ಸರ್. ಅವು ಹೌದೌದು ಸರ್, ಬಹಳ ಕೆಟ್ಟ ಕಾಡ್ತಾವ ಸರ್. ಅವು ಈಗ ಬಿಟಿ ಹತ್ತಿ ಹಾಕಿರಲ್ಲ, ಬಿಟಿ ಹತ್ತಿನೇ ಯಾಕೆ ಹಾಕಿದ್ರಿ? ಜೈದರ್ ಯಾಕೆ ಹಾಕ್ಲಿಲ್ಲ ಅಥವಾ ಲಕ್ಷ್ಮಿ ಹತ್ತಿ ಯಾಕೆ ಹಾಕ್ಲಿಲ್ಲ ಅಂದ್ರೆ ಸರ್? ಅದು ಬಿಟಿ ಅಂದ್ರೆ ಸರ್, ಇದು ಮಳೆಗಾಲಕ್ಕೆ ಒಂದ್ ಸ್ವಲ್ಪ ತಡ್ಕೋಸ್ತದೆ ಸರ್, ಅದು ಅಂದ್ರೆ ಗಟ್ಟಿ. ಅದು ಬೇರೆ ಹತ್ತಿ ಹಾಕಿದ್ರೆ ಏನಾಗ್ತದೆ ಸರ್ ಅಂದ್ರೆ, ಯಾವ್ದಾರು ಒಂದು ರೋಗ ಬಂತಂದ್ರೆ, ಬೆಂಕಿ ರೋಗ ಬಂತಂದ್ರೆ ಸರ್, ಅದು ಯಾವುದು ಬೋಲೋರ್ ಅದು ಯಾವುದು ನಿಂದ್ರದಿಲ್ಲ ಸರ್, ಅದಕ್ಕೆ ಎಲ್ಲ ಉದ್ರಿ ಹೋಗ್ಬಿಡ್ತದೆ ಸರ್. ಅದು ಮತ್ತೆ ಹಾಕಿದಂಥ ಲಾಭನೂ ಕೊಡೋದಿಲ್ಲ ಸರ್. ಇದು ಡಬಲ್ ಬ್ಯೂಟಿ ರಾಶಿ ಐತಲ್ಲ ಸರ್, ಅದೊಂದು ಸ್ವಲ್ಪ ಯಾವುದು ರೋಗ ಬಂದರೂ, ಚಂಡಿ ರೋಗ ಅದು ಯಾವುದು ಬಂದ್ರೂ ಒಂದು ಸ್ವಲ್ಪ ತಡ್ಕೊಳ್ಳೋ ಶಕ್ತಿ ಐತಿ ಅದಕ್ಕೆ ಸರ್. ಕಾಯ್ಕೊರಕ ಏನು ಬರಲ್ಲ ಅದಕ್ಕೆ, ಹೆಚ್ಚು ಇದು ಬರಲ್ಲ ಸರ್ ನಮ್ಗೆ. ಯಾವಾಗ ಅಂದ್ರೆ ಸರ್, ಈಗ ಬಿಡಿಸು ಹೊತ್ತಿನಾಗ ನಾವು ಈಗ ಜನರಿಗೆ ಏನು ಹಚ್ತೇವಲ್ಲ ಸರ್, ಆವಾಗೇ ನಮ್ಗೊಂದು ಸ್ವಲ್ಪ ಕಷ್ಟ. ಯಾಕೆಂದರೆ ಜನ ಸಿಗೋದಿಲ್ಲಲ್ಲ ಸರ್, ಹತ್ತಿ ಎಲ್ಲ ಒಡೆದು ನಿಂತಿರ್ತದೆ ಸರ್, ಆವಾಗ ಜನ ಸಿಗೋದಿಲ್ಲ. 10 ರೂಪಾಯಿ ಕೆ ಜಿ, 12 ರೂಪಾಯಿ ಕೆ ಜಿ ಕೊಟ್ಟು ಜನಕ್ಕೆ ತೊಗೊಂಡು ಬಂದು ಹಾಕ್ಬೇಕು ಸರ್. ನಾವು ನಮ್ಮ ಊರಲ್ಲಿ ಅಂದ್ರೆ ಜನ ದುಡಿಯೋರು ಭಾಳ ಕಮ್ಮಿ ಸರ್. ಹೊಲ ಮಾಡೋದು ಇದು ರೈತರಂದ್ರೆ 400-500 ರೂಪಾಯಿ ಕೊಟ್ಟಾಗನೇ ಬರ್ತಾರೆ ರೈತರ ಕೆಲಸಕ್ಕೆ ಸರ್. ಮತ್ತೆ ಹಂಗಾದ್ರೆ ಖರ್ಚು ಅರ್ಧಕ್ಕರ್ಧ ಅಲ್ಲೇ ಹೋಗುತ್ತೆ. ಖರ್ಚು ನಮಗೆ ಭಾಳ ಖರ್ಚಾಗ್ತದೆ ಸರ್ ಅದಕ್ಕೆ ಹತ್ತಿಗೆ ಸರ್. ಈಗ ಒಂದು ಪಾಕೀಟಿಗೆ ಸರ್ ಏನಿಲ್ಲಂದ್ರು 70,000 ಮಟ ಖರ್ಚು ಹತ್ತಿಗೆ ಖರ್ಚು ಮಾಡ್ಬೇಕು ಸರ್. ಅದೆಲ್ಲ ತಕ್ಕೊಂಡು ಅದ ಲಾಭ ನಮ್ಗೆ ಎಷ್ಟು ಉಳಿತೈತೆ ಅನ್ನೋದು ಅವಾಗನೇ ಗೊತ್ತು ಸರ್. ಏನು ಹೇಳ್ರಿ, 30-40,000 ಮಟ ಉಳಿಬೋದು ಸರ್ ಅಷ್ಟೇ ಅಷ್ಟೇ ಅಷ್ಟೇ. ಮತ್ತೆ ಅದ್ರಾಗ ಲಾಭ ಅನ್ನೋದು ಇಲ್ಲ ಸರ್. ಅವ್ರು ಕೂಲಿ ಜನಕ್ಕೇನೆ ಕೊಡ್ಬೇಕಲ್ಲ ಸರ್, ನಾವು ಕೂಲಿ ಜನಕ್ಕೆ ಅವ್ರಿಗೆ ಕೊಟ್ಟದ್ದು ಉಳಿದಿದ್ದೇನೆ ನಮಗೆ. ಒಬ್ಬೊಬ್ರು ಎಷ್ಟೆಷ್ಟು ಹತ್ತಿ ಬಿಡಿಸ್ತಾರೆ? 10 ರೂಪಾಯಿಗೆ 1 ಕೆಜಿ ಅಂದರು. ಗುತ್ತಿಗೆ ಆದರೆ ಸರ್ 40-50 ಕೆಜಿ ಮಟ ಹೋಗ್ತಾರೆ ಸರ್. ದಿನಗೂಲಿ ಅಂದ್ರೆ 12-15 ಕೆಜಿ ಮಟ ಲಾಸ್ ಸರ್. 15 ಕೆಜಿ ಅಂದ್ರೆ ಅವ್ರಿಗೆ ಬರೀ 150 ರೂಪಾಯಿ ಸಿಗುತ್ತೆ. ಹಾಂ, ದಿನಗೂಲಿ ಸರ್ ಅದು 250-300 ರೂಪಾಯಿ ಪಗಾರ ಅವ್ರಿಗೆ ಕೊಟ್ಟು ಕೊಡ್ತೇವೆ ಸರ್ ನಾವು. ಮತ್ತೆ ಅದು 15 ಕೆಜಿ ನಮ್ಗೆ ಅವ್ರು ಕಟ್ಬಿಡಲ್ಲ ಅಂತೇಳಿ 12 ರೂಪಾಯಿ ಕೆಜಿ ಹಂಗೆ ಕೊಟ್ಟು ಬಿಡ್ತೇವೆ ನಾವು ಸರ್. ಹಾಗಾಗಿ ಹತ್ತಿ ಹಾಕೋದು ಅಂದ್ರೆ ಇಂಥವೆಲ್ಲಾನು ಆಳು ಸಿಗಬೇಕು, ಅವ್ರು ಬರಬೇಕು, ಹತ್ತಿ ಬಿಡಿಸ್ಬೇಕು. ಒಂದ್ವೇಳೆ ಬರ್ಲಿಲ್ಲ ಅಂದ್ರೆ ಹತ್ತಿ ಕೆಟ್ಟ ಹೋದಂಗೆ? ಕೆಟ್ಟ ಅಂದ್ರೆ ಒಣಗಿ ವೇಟಿಗೆ ಕಮ್ಮಿ ಬರ್ತದೆ ಸರ್. ಅದು ವೇಟ್ ಬರೋದಿಲ್ಲ ಸರ್ ವೇಟಿಗೆ. ಅದೇ ಅಲ್ಲಿ ಆತನ ವೇಟ್ ಬರೋ ಸಂಬಂಧನೇ ಜನ ತಗೊಂಡು ಬಂದು 12 ರೂಪಾಯಿ ಕೆಜಿ ಹಂಗೆ ಕೊಟ್ಟು ನಾವು ಇದನ್ನ ಮಾಡ್ತೇವೆ ಸರ್. ಇದಕ್ಕೆ ಕಾಡು ಪ್ರಾಣಿಗಳಿಗೆ ಕಾಟ ಇಲ್ಲ? ಅದಕ್ಕೆ ಹತ್ತಿಗಿಲ್ಲ ಸರ್, ಹತ್ತಿಗೆ ಯಾವುದು ಪ್ರಾಣಿ ಕಾಟ ಇಲ್ಲ ಸರ್. ಆದರೂ ಆನಿಗಿನಿ ಬಂದು ಸರ್ ಒಂದು ಸ್ವಲ್ಪ ಮುರಿದ್ರೂ ಅದು ಏನು ಮಾಡಲಿಕ್ಕೆ ಆಗೋದಿಲ್ಲ ಸರ್. ಒಂದು ಸ್ವಲ್ಪ ಅಲ್ಲಿ ಇಲ್ಲಿ ಬಾಯಿ ಹಾಕಿ ತಿಂದು ಹೋಗ್ತಾವೆ ಹೋಗ್ತಾವೆ ಸರ್. ಅವು ಏನಂದ್ರೆ ಒಂದು ನಿಯಮ ನೀತಿ ಏನು ಇರಲ್ಲ, ಯಾವುದೂ ಇರಲ್ಲ ಸರ್. ನಿಯಮ ನೀತಿ ಏನಿಲ್ಲ ಸರ್. ಅವು ಬಂದು ಅವು ಸ್ಟಾರ್ಟ್ ಮಾಡಿದ್ವು ಅಂದ್ರೆ ಒಂದು ಸೈಡ್ ಇಂದ್ರೆ ಹಿಡಿದು ಎಲ್ಲ ತಿನ್ಕೊಂಡ ಹೋಗ್ತಾವ ಸರ್. ಅವು ತಿಂದಕ್ಕಿಂತ ಕೆಳಸಿ ಹೋಗೋದು ಜಾಸ್ತಿ? ಹಾ ಜಾಸ್ತಿ ಸರ್, ತುಳಿದಾಡಿ ಎಲ್ಲ ಹಾಳು ಮಾಡ್ತಾವಲ್ಲ ಸರ್, ಅದೇ ಜಾಸ್ತಿ ಸರ್. ಹಾನಿನೂ ಬರ್ತಾವ ಇಲ್ಲಿ? ಹಾ ಹಾನಿನೂ ಉಂಟು ಸರ್, ಹಾನಿನೂ ಬರ್ತಾವ ಸರ್. ಈಗ ಸ್ಟಾರ್ಟ್ ಸರ್ ಈಗ ಹಾನಿ ಬರೋದಕ್ಕೆ. ಹಾ, ಗುಂಪಲ್ಲೇ ಬರ್ತಾವ? ಗುಂಪು ಅಂದ್ರೆ ಒಂದು 6-7 ಕುಡಿ ಬರ್ತಾವ ಸರ್. ಕಬ್ಬು ಅದು ಹಿಂಗೆಲ್ಲ ಹಾಕಿರ್ತಾರಲ್ಲ ಸರ್ ರೈತರು, ಅವೆಲ್ಲ ಮುರಿದು ಹಾಳು ಮಾಡಿ ತಿಂದು ಹೋಗ್ತಾವ ಸರ್. ಎಷ್ಟೊತ್ತನ ಇರ್ತಾವ ಇದ್ರೆ? ಇದ್ರೆ ಒಂದು 2-3 ತಿಂಗಳ ಹೋಗುದಿಲ್ಲ ಸರ್. ಹಾ, ಇಲ್ಲೇ ಬ್ಯಾಸಿಗೆ ಪೂರ ನೀರು ಮುಗಿದ ತಕ್ಷಣ ಆ ಕಡೆ ಹೋಗ್ತಾವ ಸರ್. ನೀರು ಬ್ಯಾಸಿಗೆಯಲ್ಲಿ ಕಡಿಮೆ ಆದಾಗ ಹೋಗ್ತಾವ? ಹಾ, ನೀರು ಕಮ್ಮಿ ಆದ ತಕ್ಷಣ ಆ ಕಡೆ ದೂರ ಸೈಡ್ ಈ ಕಡೆ ಡ್ಯಾಮ್ ಕಡೆ ಹೋಗ್ತಾವ ಸರ್. ಅವು ಅಲ್ಲಿ ಹೋಗಿ ಆಹಾರ ಸಿಗ್ಬೇಕು ಅಂತಲ್ಲಿ ಹೋಗ್ತಾವ? ಹಾ, ಅಲ್ಲಿ ಜಂಗಲದಲ್ಲಿ ಹೋಗಿ ಕಂಟಿ ಗಂಟಿ ತಿಂತಾವಲ್ಲ ಸರ್. ಅವು ಆದ್ರೂ ಕೂಡ ಮೆಕ್ಕೆಜೋಳ ಹಾಕ್ತೀನಿ ಅಂತ ಹೇಳಿದ್ರು. ಹಾ, ಈ ಮೆಕ್ಕೆಜೋಳ ಹಾಕೋದ್ರಿಂದ ಏನ್ ಅನುಕೂಲ? ಮೆಕ್ಕೆಜೋಳ ಅಂದ್ರೆ ಸರ್ ಅದಕ್ಕೆ ಒಂದ್ ಸ್ವಲ್ಪ ಖರ್ಚು ಕಮ್ಮಿ ಸರ್. ಅದು ಯಾಕೆಂದ್ರೆ ನಾವು ಒಂದ್ಸಲ ಅದ್ ಜೋಳ ಹಾಕಿದೀವಿ ಅಂತ ಸರ್, ಒಂದ್ 3 ಸಲ ಗೊಬ್ಬರ ಕೊಡ್ತೇವೆ ಸರ್. ಆಮೇಲೆ ಅದೇ ಬೆಳೆ ಬಂದಾಗ ಜನರಿಗೆ ತಗೊಂಡು ಹೋಗಿ ಒಂದ್ಸಲ ಮುರಿಸಿ ಒಣಗಿಸಿ ಹಾಕಿ ಮಾರಿಕೊಂಡು ಬಿಡ್ತಾವ್ರಿ ಅವು. ಅದಷ್ಟೇ ಕರ ಸರ್. ಇದು ಫಸ್ಟ್ಗೆ ಹತ್ತಿ ಹಾಕಿದ್ರೆ ಸರ್ ನಾವು ಲಾಸ್ಟ್ ಹತ್ತಿ ಗಿಡ ತೆಗಿಯುವ ಮಟ ಅದು ಕಿತ್ತು ಸುಟ್ಟು ಹಾಕುವ ಮಟ ಖರ್ಚು ಉಂಟು ಸರ್. ಅದು ಸುಡ್ತೀರಿ? ಮತ್ತೆ ಅದು ಯೂಸ್ ಮಾಡೋದಿಲ್ಲ ಸರ್ ನಾವು. ಈಗ ಗ್ಯಾಸ್ ಅದು ಬಂದಾವಲ್ಲ ಸರ್, ಅಲ್ಲೇ ಇದನ್ನ ಪರ್ಡ್ಲಿಂಗ್ ಮಾಡಿಬಿಡ್ತಾರೆ ಅಂದ್ರೆ ಅಲ್ಲೇ ಕತ್ತರಿಸಿ ಅಲ್ಲೇ ಹಾಕ್ಬಿಡ್ತಾರೆ. ಅಲ್ಲೇ ಹಾಕ್ಬಿಡ್ತೇವೆ ಸರ್, ಹೊಲದಲ್ಲೇನೆ ಸುಟ್ಟು ಹಾಕಿ ಬಂದ್ಬಿಡ್ತೇವೆ ಸರ್. ಸುಟ್ಟು ಹಾಕೋದಕ್ಕಿಂತ ಅದನ್ನ ಪುಡಿ ಪುಡಿ ಮಾಡಿ ಮಣ್ಣಾಗ ಕೂಡಿಸ್ಬಿಡೋದು. ಅದು ಮಾಡಬಹುದು ಸರ್. ಎರಡ್ ಮೂರ್ ತಿಂಗಳೊಳಗೆ ಕಳತು ಮಣ್ಣಿನೊಳಗೆ ಬರ್ತದೆ. ಮಳೆ ಇತ್ತಂದ್ರೆ ಕೊಳಿತೈತೆ ಸರ್. ಅದು ಮಳೆ ಇರ್ಲಿಲ್ಲ ಬ್ಯಾಸಗಿ ಟೈಮ್ದಾಗ ನಾವು ತೆಗಿತೇವೆ ಸರ್. ಅದು ಪುಡಿ ಪುಡಿ ಆಗಿರ್ತಲ್ಲ, ಏನ್ ತೊಂದ್ರೆ ಮಾಡಲ್ಲ. ಅದು ರೋಟ್ರಿ ಹೊಡಿಬೇಕು ಸರ್. ರೋಟ್ರಿ ಹೊಡೆದಾಗ ಮಾತ್ರ ಪುಡಿ ಆಗುದು, ಮತ್ತಿಲ್ಲಾರ ಹಂಗೆ ನಾವು ಕಡದ್ ಒಗಿತೇವಲ್ಲ ಸರ್, ಅದು ಪುಡಿ ಆಗೋದಿಲ್ಲ ಸರ್. ರೋಟ್ರಿನ ಹೊಡೆದು ಪುಡಿ ಪುಡಿ ಮಾಡಬೇಕು. ಇರ್ಲಿಲ್ಲ ಅಂದ್ರೆ ಅಷ್ಟು ಪೌಷ್ಟಿಕಾಂಶ ಸಿಗುವುದನ್ನ ಸುಟ್ಟು ಹಾಕ್ತೀರಿ ನೀವು, ಸರಿ ಅಲ್ಲ? ಹೌದು ಸರ್. ಮೆಕ್ಕೆಜೋಳ ಅಂದ್ರೆ ಯಾವಾಗೋ ಒಂದು ಸರಿ ನಿಮ್ಗೆ ತೊಂದ್ರೆ ಆಗುತ್ತೋ ಅಥವಾ ಪ್ರತಿ ವರ್ಷನೂ ಆಗುತ್ತೆ? ವರ್ಷ ಅದು ಹಂದಿ ಇಡುದಿಲ್ಲ ಸರ್. ಬಹಳ ಅದಕ್ಕೆ ಕಾಯೋದಂದ್ರೆ ರಾತ್ರಿ ಆಗಲಿ ಅಲ್ಲೇ ಹೋಗಿ ಹೊಲದಲ್ಲಿ ಹೋಗಿ ಉಳಿಬೇಕು ಸರ್. ಹೊಲದಲ್ಲಿ ಉಳಿದು ರಾತ್ರಿ ಎಲ್ಲ ನಿದ್ದಿಗೆಟ್ಟು ಅಲ್ಲೇ ಇರೋ ಸರ್. ಮನುಷ್ಯರಿಗೆ ಹೆದರ್ತಾವ ಅವು? ಮನುಷ್ಯರಿಗೆ ಹೆದರ್ತಾವ ಸರ್, ಆದ್ರೆ ಕಮ್ಮಿ. ಒಂದೊಂದು ಬಂತಂದ್ರೆ ಮನುಷ್ಯರನ್ನ ಹೊಡೆದು ಹೋಗ್ತಾವ ಸರ್. ಅವು ಏನಾಗಿದೆ ಇಲ್ಲಿ ಯಾರಿಗಾದ್ರು? ಒಬ್ಬರಿಗೆ ಆಗಿತ್ತು ಸರ್, ಇಲ್ಲಿ ಹೊಸಳ್ಳಿಯಲ್ಲೇ ಆಗಿತ್ತದು. ಒಬ್ಬರಿಗೆ ಬಾಳೆಯಲ್ಲಿ ಹುಲ್ಲು ಕೊಯ್ಯಬೇಕಾದ್ರೆ ಹೊಡೆದಿತ್ತು ಸರ್ ಅದು ಅಂದಿ. ಆದ್ರೆ ಒಂದು ಸ್ವಲ್ಪ ಹೆದರ್ತಾವ? ಹಾ ಹೆದರ್ತಾವ ಸರ್. ಅದ ಇವು ನಾವು ಪಟಾಕ್ಷಿ ಅದು ಹಚ್ತೇವಲ್ಲ ಸರ್, ಅವಾಗ ಹೋಗ್ತಾವ ಸರ್ ಅವು. ಅಷ್ಟು ಒಟ್ಟು ರಾತ್ರಿ ಒಟ್ಟು ಮಲ್ಕೊಳ್ಳೋದಂಗಿಲ್ಲ ನೋಡಿ ಸರ್, ಹೊಡ್ಕೊಂತ ಇರೋದು ಪಟಾಕ್ಷಿ ದಿನಾನು. ಹಾಂ, ಮೆಕ್ಕೆಜೋಳ ಬರೋ ಮಟನೂ ಸ್ಟಾರ್ಟ್ ಆದವು ಅಂದರೆ ತನಿ ಅವು ಹೊರಗೆ ಬೀಳ್ತಾವಲ್ಲ ಸರ್, ಅವಾಗಿಂತರ ಸ್ಟಾರ್ಟ್ ಆದದ್ದು ಲಾಸ್ಟ್ ಎಂಡ್ವರೆಗೂ ತೆಗಿಯೋ ಮಟನೂ ಹೊಡೆಯಲೇಬೇಕು. ಹಾಂ ಸರ್. ನಿಮ್ಮ ತೋಟ ಬಿಟ್ಟು ಬೇರೆ ತೋಟಕ್ಕೆ ಹೋಗಿ? ಹಾಂ ಸರ್, ಬೇರೆ ತೋಟಕ್ಕೆ ಬೇರೆ ಹಿಂಗೆ ಭತ್ತ ಅದು ಅದು ತಿನ್ಕೊಂತ ಹೋಗ್ತಾವೆ ಸರ್. ಅವು ಭತ್ತ ಉಂಟಲ್ಲ ಸರ್, ಈಗ ಅವು ಭತ್ತನೂ ತಿಂತಾವೆ ಸರ್. ಅವರು ಪಟಾಕಿ ಹೊಡಿತಾರೆ? ಹಾಂ, ಅವರು ಎಲ್ಲರೂ ಸರ್, ಜನ ಎಲ್ಲರೂ ಸುಮಾರು ಜನ ಇದ್ದಿರ್ತಾರೆ ಸರ್ ಅಲ್ಲಿ. ನಮ್ಮ ಹೊಲಕ್ಕೆ ಯಾಕೆ ಬರ್ತಾವ ಅಂತೇಳಿ ಅವ್ರು ಹೊಡೆಯ ಸರ್, ಅವ್ರ ಹೊಲಕ್ಕೆ ಯಾಕೆ ಹೋಗ್ತಾವ ಅಂತ ಅವ್ರು ಹೊಡೆಯ ಸರ್. ಹಿಂಗೆ ಹೊಡ್ಕೊಂತಾನೆ ಹೊರಗೆ ಹಾಕಿಬಿಡೋ ಸರ್ ಅವ್ರಿಗೆ. ಹೊಕ್ಕೊಂಗೆ? ಹಾಂ, ಹೊಕ್ಕವ ಸರ್. ಎಷ್ಟು ದಿನಕ್ಕೆ ಒಂದ್ಸಲ ಬರ್ತಾವೆ ಒಂದು ಈ ರೀತಿ ಹೋದು ಅಂದ್ರೆ? ಈ ರೀತಿ ಹೋದು ಅಂದ್ರೆ ಸರ್, ಅದ ಈ ಜಾಗದಲ್ಲಿ ಬಿಟ್ಟು ಅಂದ್ರೆ ಸರ್, ಮತ್ತೆ ಅಲ್ಲಿ ಎರಡು ದಿನ ಬರುದಿಲ್ಲ ಸರ್. ಅವು ಎರಡು ದಿನ ಬಿಟ್ಟು ಮತ್ತೆ ಬರ್ತಾವ ಸರ್. ಎರಡೇ ದಿನ ಮಾತ್ರ ನಮಗೆ ನಿದ್ದಿ, ಆಮೇಲೆ ಮತ್ತು ಎರಡು ದಿನ ಬಿಟ್ಟು ಮತ್ತು ಕಾಯಲೇಬೇಕು ಸರ್. ಅದು ಹೊಲದಲ್ಲಿ ಒಂದು ಮನೆ ಮಾಡಿರ್ತಾರೆ? ಹಾಂ, ಮನೆ ಉಂಟು ಸರ್, ಮನೆ ಅಲ್ಲಿ ಹೊಲದಲ್ಲಿ ಇರಕ್ಕೊಂದು ಮನೆ, ಆಮೇಲೆ ಬೆಳಗ್ಗೆ ಊರಿಗೆ ಬರ್ತೇವೆ ಸರ್. ಹಾಗಾಗಿ ಅಲ್ಲಿ ಇದ್ಕೊಂಡು ಈ ಪಟಾಕಿ ಅವನ ಒಂದು ರೌಂಡ್ ಹೊಲ ಸುತ್ತ ಹಾಕೋದು ಹಿಂಗೆಲ್ಲ ಮಾಡ್ತೀರಿ? ಹೌದೌದು ಸರ್, ರಾತ್ರಿ ನೈಟ್ಗೆ ಹೊಲ ರೌಂಡ್ ಹೊಡ್ಕೊಂತನ ಇದ್ದಿರ್ತೇವೆ ಸರ್. ಒಂದು ರಿಸ್ಕ್ ಇದೆ. ಹಾಂ, ಉಂಟು ಸರ್. ಭತ್ತ ಹೇಗೆ? ಭತ್ತ ಸರ್, ಈಗ ಭತ್ತ ಜಾಸ್ತಿ ಮಳೆ ಆಯ್ತಂದ್ರೆ ಸರ್, ಭತ್ತ ಏನಾಗ್ತದೆ ಅಂದ್ರೆ ಭಾಳ ಹೈಟಿಗೆ ಬರ್ತದೆ ಸರ್. ಹೈಟಿಗೆ ಬಂದ ತಕ್ಷಣ ಅದು ಬಿತ್ತಂದ್ರೆ ಭತ್ತನೂ ಕಮ್ಮಿ ಸಿಗೋದು ಸರ್, ಭತ್ತದ್ದು ಒಂದು ಸ್ವಲ್ಪ ಲಾಸ್ ಉಂಟು ಸರ್. ಮಳೆ ಜಾಸ್ತಿ ಆಯ್ತಂದ್ರೆ ಗದ್ದೆ ಒಳಗೆ ನೀರು ನಿಂತು ಸರ್ ಎಲ್ಲ ಕೊಳತು ಹೋಗುತ್ತೆ ಸರ್. ಕೊಳೆಯುತ್ತೆ? ಹೌದೌದು, ಭತ್ತ ಕೊಳೆಯುತ್ತೆ ಸರ್. ಭಾಳ ಇರಬಾರ್ದು ನೀರು? ಹಾಂ, ಭಾಳ ನೀರು ಇತ್ತಂದ್ರೆ ಈ ಗಾಳಿ ಒಂದು ಬಿಡ್ತೈತಲ್ಲ ಸರ್, ಗಾಳಿಯಲ್ಲಿ ಭತ್ತ ಎಲ್ಲ ಬಿದ್ದು ಹೋಗುತ್ತೆ ಸರ್. ಬಿದ್ದು ಹೋದಾಗ ಮ್ಯಾಗ ನೀರು ನಿಂತ ತಕ್ಷಣ ಕೊಳತು ಹೋಗುತ್ತೆ ಸರ್. ಈ ಒಂದು ಎಕರೆಗೆ ಒಂದು 25 ಚೀಲ ಆಗುವ ಅಲ್ಲಿ ಒಂದು 10 ಚೀಲ ಸಿಗುತ್ತೆ ಸರ್. ಒಂದು ಸುಮಾರು ಏನಿಲ್ಲ ಅಂದ್ರೆ ಒಂದು 15 ಚೀಲ ಕಮ್ಮಿ ಆಗ್ತದೆ ಸರ್. ಮೇವನು ಉಪಯೋಗ ಬರೋದು? ಮೇವು ಉಪಯೋಗ ಬರೋದಿಲ್ಲ ಸರ್, ಎಲ್ಲ ಕಪ್ಪು ಹೊಡೆದು ಹೋಗ್ತೈತಲ್ಲ ಸರ್. ಮತ್ತೆ ಯಾರೆಲ್ಲರೆ ಮಾರಾಕ್ ತಗೊಂಡು ಬಿಡೋದು ಸರ್ ಹುಲ್ಲು. ಅದು ಹೋರು ದನಾನು ತಿನ್ನೋದಿಲ್ಲ ಸರ್ ದನಕ್ಕೆ. ಅದು ಮತ್ತೆ ಅದು ಎಲ್ಲ ಅದು ಇದು ಆ ದೂಸ ಗೀಸ ಕುಂತ ಸರ್ ಎಲ್ಲ ಕಪ್ಪು ಕಂಡು ಬಿಡ್ತೈತೆ. ಅದು ಹೋರುಗಳೂ ತಿನ್ನೋದಿಲ್ಲ ಸರ್. ಅದು ವಾಸನೆ ಬರುತ್ತೆ? ಹಾಂ, ವಾಸ ಬರ್ತದೆ ಸರ್. ಇದು ಯಾವಾಗಾರ ಒಂದ್ಸರಿ? ಹಾಂ, ಆದರೂ ಮಳೆ ಜಾಸ್ತಿ ಆಯ್ತಂದ್ರೆ ಭತ್ತ ಇದು ಬರೋದಿಲ್ಲ ಸರ್. ಹೆಚ್ಚು ಮಳೆ ಕೊಳತು ಹೋಗಿ ಅಂದರೆ ಇನ್ನೂ ಭತ್ತ ಸಣ್ಣದಿತ್ತು, ಒಂದು ಇನ್ನೂ ಹೂ ಬಿಟ್ಟಿಲ್ಲ, ಅವಾಗ ಬಂತು ಅಂದ್ರೆ ಏನಾಗಲ್ಲ? ಅವಾಗ ಬಂದ್ರೆ ಏನಾಗುದಿಲ್ಲ ಸರ್. ಅವಾಗ ಅವಾಗ ನೀರು ಮ್ಯಾಗ ಹತ್ತಿ ಹೋದ್ರು ಭತ್ತ ಬೀಳುದಿಲ್ಲ ಸರ್. ಅವಾಗ ಹೈಟಿ ಕಮ್ಮಿ ಇದ್ದಿರ್ತದಲ್ಲ ಸರ್, ಅದು ಭತ್ತ ಬೀಳುದು. ದೊಡ್ಡದಾಗಿ ಎತ್ತರ ಆಗಿ ತೆನೆ ಬಿಟ್ಟಾಗ ಬಂತು ಅಂದ್ರೆ ತೊಂದ್ರೆ? ಹಾ ಸರ್, ಅವಾಗೇ ತೊಂದ್ರೆ ಸರ್. ಬಹಳ ಭತ್ತ ಎಲ್ಲ ಈ ಕೊಯ್ಲಿಕ್ಕೆ ಒಂದು 15 ದಿನ ಐತಂದ್ರೆ ಬೀಳ್ತೈತಲ್ಲ ಸರ್, ಅವಾಗ ಮಾತ್ರ ತೊಂದ್ರೆ ಸರ್. ಅದು ಆದ್ರೂ ಕೂಡ ನೀವು ಕೃಷಿಯನ್ನ ಚಂದ ಮಾಡ್ತಾ ಇದ್ರಿ, ಎಲ್ಲ ರಿಸ್ಕ್ ತೊಂದ್ರೆ ಅನುಭವಿಸಿ. ಹಾ, ಅನುಭವಿಸ್ಬೇಕು. ಲಾಭನೂ ಇದೆ. ಲಾಭ ಅನ್ನೋದ ಒಂದು ನುಕ್ಸಾನ ಆತಂದ್ರೆ ಲಾಭ ಅನ್ನೋದು ಸಿಗುದಿಲ್ಲ ಸರ್, ಎಲ್ಲ ಮೇ ಮೇಲೆ ಖರ್ಚು ಸರ್ ಅದು. ಹಾಂ, ಲಾಭ ಅನ್ನೋದು ಏನ್ರಿ, ಪ್ರಾಣಿಗಳಿಗೆ ಅರ್ಧ ಪ್ರಾಣಿಗಳಿಗೆ ಹೋಗ್ತೇವೆ ಸರ್, ಅರ್ಧ ನಾವು ವರ್ಷಕ್ಕೊಮ್ಮೆ ಏನು ಮಾಡ್ತೇವ್ರಿ, ಈಗ ಒಂದು ಅಂಗಡಿಗೆ ಹಿಡ್ಕೊಂಡಿರ್ತೇವ್ರಿ ನಾವು ಒಬ್ಬರದು ಅಂದರೆ ದಲಾಲ್ರ, ಆ ಅಂಗಡಿಗೆ ಹೋಗಿ ನಾವು ಖರೀದಿ ಮಾಡಿಕೊಂಡು ಬಂದರೆ ಅಲ್ಲೇ ಕೊಡ್ಬೇಕು ಸರ್ ಅವ್ರಿಗೆ. ಹಿಂಗೆ ಕೊಟ್ಟು ಅವು ಉಳಿದಿದ್ದೆ ನಮಗೆ ಎಷ್ಟು ಒಂದು 30-40 ಸಾವಿರ ರೂಪಾಯಿ ಉಳಿದ್ರೆ ಅದೇ ಲಾಭ. ಹಾಂ, ಅಷ್ಟು ಉಳಿಯುತ್ತೆ? ಉಳಿತೈತೆ ಸರ್, ಅಷ್ಟು ಉಳಿತದೆ. ಇಷ್ಟೆಲ್ಲ ತೊಂದರೆ ಅನುಭವಿಸಿ ಅಷ್ಟು ಕಷ್ಟಪಟ್ಟು ಹಂಗೆಲ್ಲಾನು ಮಾಡಿದಾಗ ಇಷ್ಟೆಲ್ಲ ಸುಖ ಸಿಗುತ್ತೆ? ಹೌದು ಸರ್, ಇಲ್ಲಾರ ಸುಖ ಎಂತ ಸಿಗೋದು ಸರ್ ಅಲ್ಲಿ. ಮತ್ತೆ ಸುಖ ಅನ್ನೋದೇ ಇಲ್ಲ ಸರ್, ರಾತ್ರಿ ಹಗಲಿ ದುಡಿದಾಗ ನಮಗೆ ಒಂದು ಸ್ವಲ್ಪ ಸುಖ ಸಿಗೋದು ಸರ್. ಮತ್ತಿಲ್ಲಾರ ಈಗ ಆರಾಮ್ ಕೂತ್ಕೋದ್ರೆ ಮನ್ಯಾಗ ಕೂತ್ಕೋದ್ರೆ ಎಲ್ಲಿ ಸೇ ಬರ್ತದೆ ಸರ್, ಅದು ಬರೋದಿಲ್ಲ ಸರ್. ಅದಕ್ಕೆ ಈಗ ಅಡಿಕೆ ಹಾಕೋದು, ತೆಂಗು ಹಾಕೋದು, ಬೇರೆ ತೋಟಗಾರಿಕಾ ಬಹು ವಾರ್ಷಿಕ ಬೆಳೆಗಳನ್ನು ಹಾಕೋದು ಹಿಂಗೂ ಮಾಡ್ತಾ ಇದಾರೆ ರೈತರು, ಪ್ರಯತ್ನ ಮಾಡ್ತಾ ಇದಾರೆ. ಹಾ ಮಾಡ್ತಾರೆ ಸರ್. ಆದ್ರೆ ನಮಗೀಗ ಬೋರ್ವೆಲ್ ಅದು ಇಲ್ಲ ಅಲ್ಲ ಸರ್, ನಾವು ತೋಟ ಅದು ಮಾಡ್ಲಿಕ್ಕೆ ಆಗುದಿಲ್ಲ ಸರ್. ಆದ್ರೆ ನಮ್ದು ಹೆಂಗೈತಂದ್ರೆ ಮಳೆ ಇದ್ದಾಗ ಮಾತ್ರ ಬೆಳೆ, ಮಳೆ ಹೋಯ್ತಂದ್ರೆ ಬೆಳೆ ಇಲ್ಲ ಸರ್. ಹಿಂಗೆ ಬೋರ್ವೆಲ್ ಇದ್ದವ್ರು ನಡೀತದೆ ಸರ್, ಅವ್ರು ಮಾಡ್ತಾರೆ. ಅವ್ರು ಯಾವಾಗ ಬೇಕಾದಾಗ ಕಬ್ಬು ಹಾಕೋಬಹುದು, ಯಾವ್ದು ಬೇಕಾದ ಅಡಿಕೆ ತೋಟ ಮಾಡ್ಬೋದು, ತೆಂಗಿನ ತೋಟ ಮಾಡ್ಬೋದು, ಪೇರಲ್ ತೋಟ ಮಾಡ್ಬೋದು, ಅದೆಲ್ಲ ಮಾಡ್ಬೋದು ಸರ್. ನಮಗೀಗ ಬೋರೇ ಇಲ್ಲ, ನಾವು ಅದು ಹಾಕಿದ್ರೆ ನಮಗೆ ಬರೋದಿಲ್ಲ ಸರ್. ಬೋರ್ ಹಾಕಿಸ್ರಿ. ಬೋರ್ ಹಾಕಿಸ್ಬೇಕಂತ ಐತೆ ಸರ್, ಈ ವರ್ಷ ನೋಡಿ ಹಾಕಿಸ್ಬೇಕಂತ ಐತೆ ಸರ್. ಅಲ್ಲಿ ಸಮಾಜ ಕಲ್ಯಾಣ ಇಲಾಖೆಗೆ ಹೋಗಿ ಅರ್ಜಿ ಹಾಕಿದೀವಿ ಸರ್, ಬೋರ್ ಈ ವರ್ಷ ಏನು ಮಾಡಿಕೊಡ್ತೇನೆ ಅಂದಾರೆ ಸರ್. ಅವ್ರು ಮಾಡಿಕೊಟ್ಟಿದ್ರೆ ಈ ವರ್ಷ ನಾವು ಕಬ್ಬು ಹಾಕ್ಬೇಕನ್ನೋದು ವಿಚಾರ ಐತೆ ಸರ್. ಮಕ್ಕಳೆಲ್ಲ ಏನು ಮಾಡ್ತಾ ಇದ್ದಾರೆ? ಮಕ್ಕಳು ಒಬ್ಬ 11 ಸಾಲಿ ಹೋಗ್ತಾನೆ ಫಸ್ಟ್ ಇಯರ್ ಸರ್, ಒಬ್ರು 5 ಹೋಗ್ತಾರೆ, ಒಬ್ರು 3 ಹೋಗ್ತಾರೆ ಸರ್. 3 ಜನ ಮಕ್ಕಳು? ಹಾ 3 ಜನ ಮಕ್ಕಳು. ಎಲ್ಲರೂ ಶಾಲೆಗೆ ಹೋಗ್ಬೇಕು ಅನ್ನೋ ಆಸೆ ಇದೆ. ಹಾ ಶಾಲಿ ಕಲಿಸಬೇಕು ಸರ್. ನಾವು ಈಗ ಒಬ್ರು ರೈತಕ್ಕೆ ಮಾಡೇವು ಅಂದ್ರೆ ಅವ್ರಿಗೂ ಇದೇ ಬೇಡ ಅಂತೇಳಿ ಶಾಲಿಗೆ ಹಚ್ಚೇವು ಸರ್. ಅವ್ರದ್ದು ಮುಂದೆ ಹೆಂಗೆ ಹೆಂಗಾಗ್ತೈತೆ ಅನ್ನೋದು ಗೊತ್ತಬೇಕಲ್ಲ ಸರ್. ಅವ್ರಿಗೆ ನೌಕರಿ ತಾಗ್ತೈತೆ ಇಲ್ಲಾರು ಹೊಲಾನ ಮಾಡ್ಬೇಕು ಅನ್ನೋದು ಅದು ಗ್ಯಾರಂಟಿ ಇಲ್ಲ. ಏನೇ ಆಗಲಿ ವಿದ್ಯಾವಂತರ ಅವ್ರು ಮುಖ್ಯ. ಹಾ ಹಚ್ಚೇವು ಸರ್, ವಿದ್ಯಾವಂತ ಆಗ್ಬೇಕು ಸರ್ ಅಂತೇಳಿ ಹಚ್ಚೇವು ಸರ್. ನೌಕರಿ ಸಿಗುತ್ತಂತ ಓದೋದಲ್ಲ, ಲೋಕಜ್ಞಾನ ಬೇಕಲ್ಲ. ಹೌದು ಸರ್. ಮತ್ತು 4 ಜನರೊಳಗೆ ಅಡ್ಡಾಡಿದ್ರೂ ಒಂದು ಸ್ವಲ್ಪ ಜನರದ ಸಂಪರ್ಕ ಬೇಕಲ್ಲ ಸರ್. ಮತ್ತೀಗ ನಾವು ಅದೇವಲ್ಲ ಸರ್, ಈಗ ಏನಿದ್ರು ಹೊಲ ಮಾಡ್ಕೊಂತಾನೆ ಇರೋದು ಸಾಯಂಕಾಲ ಮಟ್ಟ. ಹೊಲದಲ್ಲಿ ಮನೆಗೆ ಬಂದೀವಿ ಅಂದ್ರೆ ಸಾಯಂಕಾಲ ಎಲ್ಲಿ ತಿರುಗಾಡಂಗಿಲ್ಲ ಸರ್. ಹೊಲಕ್ಕೆ ಮತ್ತೆ ಬೆಳಗ್ಗೆ ನಮ್ಮ 5 ಹೋಗಿಬಿಡೋದು ಸರ್ ಹೊಲಕ್ಕೆ. ಯಾವಾಗಾರೆ ಹಬ್ಬ ಅದು ಇದ್ದಾಗ ಮಾತ್ರ ಮನೆಯಲ್ಲಿರೋದು ಸರ್, ಇಲ್ಲಾರು ಹೊಲಕ್ಕೆ ಸರ್. ನಿಮ್ಮಂತ ಇವಾಗ ಗೆಳೆಯರು ನಿಮ್ಮ ವಾರಿಗೆಯವರು ರೈತರು ಕುಂತ್ಕೊಂಡು ಮಾತಾಡೋದು ಕಷ್ಟ ಸುಖ ಅನ್ಸ್ಕೊಳ್ದಂಗೆ ಮಾಡ್ತೀರಾ? ಅಲ್ಲಿ ಹೊಲದಲ್ಲೇ ಒಂದು 10-15 ನಿಮಿಷ ಮಾತಾಡ್ಬೇಕಾರ ಭಾಳ ಸರ್. ಮತ್ತಿಲ್ಲಾರು ಯಾವ್ದಾರ ಪ್ರಾಣಿ ಬಂದು ಮುರಿದು ಹಾಕ್ತೆ ಅಂದ್ರೆ ಅದು ಮತ್ತೆ ಅದು ಸಿಗುದಿಲ್ಲ ಸರ್. ಅಲ್ಲಿ ನೋಡ್ಕೊಂತ ಇರಬೇಕ ಸರ್, ಎಲ್ಲಿ ಹೋಗಂಗಿಲ್ಲ. ಜಂಗಲ್ ಸೈಡ್ ಹೊಲಗಳು ಹಾಕಾವ ಸರ್. ಯಾವುದೋ ಒಂದು ಪ್ರಾಣಿ ಬಂದ್ರೂ ಅವನು ಅಲ್ಲೇ ಸೈಡ್ ಇದ್ದು ಅವಕ್ಕೂ ಒಂದು ಸ್ವಲ್ಪ ಹೆದರಿಕೆ ಹಾಕಿ ಓಡಿಸ್ತೇವೆ ಸರ್. ಅವುಗಳ ಜಾಗದನ್ನ ನಾವು ಆಕ್ಯುಪೈ ಮಾಡ್ಕೊಂಡಿದ್ದಕ್ಕೆ ಅವು ಸಮಸ್ಯೆ ಆಗಿದೆ. ಹೌದು ಸರ್. ನಾವು ಅವ್ಕೆ ತೊಂದರೆ ಕೊಟ್ಟಿವಿ, ಆದ್ರೆ ನಮಗೆ ತೊಂದರೆ ಆಗಿದೆ ಅಂತ ಹೇಳ್ಕೊಳ್ತಾ ಇದ್ದೀವಿ. ಹೌದು ಸರ್. ಮತ್ತೀಗ ನಮಗೆ ಅವಕ್ಕೆ ತೊಂದರೆ ನಾವು ಕೊಡ್ತೇವೆ, ನಮಗೆ ತೊಂದರೆ ಅವು ಕೊಡ್ತೇವೆ ಸರ್. ಒಳ್ಳೇದು ಮಾಡ್ತೀವಿ, ಇಷ್ಟೆಲ್ಲ ಅನುಭವ ಹಂಚ್ಕೊಂಡ್ರಿ, ಧನ್ಯವಾದ. ನಮಸ್ಕಾರ. ನಮಸ್ಕಾರ ಸರ್. ಹತ್ತಿ ಭತ್ತ ಮತ್ತು ಮೆಕ್ಕೆಜೋಳ ಬೇಸಾಯ ಯಲ್ಲಾಪುರ ಹೊಸಳಿಯ ಮಾರುತಿ ಬಸನಪ್ಪ ಖಾನಾಪಣ್ಣನವರ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಎಚ್ಬಿ ರಾಮಡಗಿ. पक्षियों से तो हम खेत को बचा लेते हैं, पर इन घातक रसायनों से कैसे बचाएं? मतलब? देख बेटा, तू जो ये अंधाधुंध रसायन मिलाता है ना, मिट्टी की सेहत बिगड़ने लगी है, और जब माटी ही कमजोर पड़ जाएगी तो उपज कैसे सेहतमंद होगी? अरे पहले ऐसा नहीं था, पूछना अपने बड़े बुजुर्गों से कैसे फसल लहलहाती थी, शुद्धता झलकती थी, माटी भी तंदुरुस्त और लोग. पहली वाली बात कहा, परम तो सभी डाले हैं. सब नहीं, आज भी लाखों जागरूक किसान परंपरागत विधि से फसल उगा रहे हैं, पर्चा कम और उपज की कीमत भी बेहतर पा रहे हैं. सच है? रे बेटे, एक्सपीरियंस से बता रहा है, धूप में बाल सफेद नहीं किए हैं. ठीक है भाई, मैं भी आज के दिन खेती शुरू करूँगा. माटी से प्रेम की परंपरा है परंपरागत खेती. ನೈಸರ್ಗಿಕ ಕೃಷಿ ಧರ್ಮರಾಜ್ ಅವರೊಂದಿಗೆ ಸಂದರ್ಶನ. ಧರ್ಮರಾಜ್ ಅವರೇ ನಮಸ್ಕಾರ. ಈ ಕೃಷಿಯಲ್ಲಿ ಒಳಗೆ ಹೋಗಕ್ಕಿಂತ ಮುಂಚೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಸ್ವಲ್ಪ ನಮಗೆ ಈ ಒಂದು ಪದ್ಧತಿಯನ್ನು ವೈಜ್ಞಾನಿಕವಾಗಿ ವಿಶ್ಲೇಷಣೆ ಮಾಡಿ ಅದರಲ್ಲಿ ಸಂಶೋಧನೆ ಮಾಡಿ ನಮಗೆ ಹಾಲು ಕಾಶಿ ಕೆನೆಯನ್ನು ಕೊಟ್ಟಂಥ ಪಾಳೇಕರ್ ಅವ್ರ ಬಗ್ಗೆನೂ ಸ್ವಲ್ಪ ತಿಳ್ಕೊಬೇಕಾಗತ್ತೆ. ಖಂಡಿತ. ಹಾಗಾಗಿ ಅವ್ರ ಬಗ್ಗೆ ಒಂದು 4 ಮಾತು ಹೇಳ್ತೀರಿ? ಖಂಡಿತ. ಶ್ರೀಯುತ ಸುಭಾಷ್ ಪಾಳೇಕರ್ ಅವರು ಮಹಾರಾಷ್ಟ್ರದವರು, ಮಹಾರಾಷ್ಟ್ರದ ಅಮರಾವತಿ ಜಿಲ್ಲೆಯವರು. ಮೂಲತಃ ಅವರು ಕೃಷಿ ಪದವೀಧರರು, BSc ಅಗ್ರಿಕಲ್ಚರ್ ಮಾಡಿಕೊಂಡಿದ್ದಂಥವರು, ಕೆಲವಾರು ವರ್ಷ ವಿಜ್ಞಾನ ಕೇಂದ್ರದಲ್ಲಿ ಕೆಲಸ ಮಾಡಿದವರು. ಆನಂತರ ಅಲ್ಲಿ ಅವರಿಗೆ ಸರಿ ಬರದೆ ಒಂದು ಪತ್ರಿಕೆಯಲ್ಲೂ ಕೂಡ ಕೆಲವು ವರ್ಷಗಳ ಕಾಲ ಕೆಲಸ ಮಾಡಿದರು, ಬಲಿರಾಜ ಅನ್ನೋ ಒಂದು ಪತ್ರಿಕೆ. ಸಾವಯವ ಕೃಷಿ ಬಗ್ಗೆ ಹೆಚ್ಚೆಚ್ಚು ಬರಿತಾ ಇದ್ದಂಥ ಪತ್ರಿಕೆ, ಅದರಲ್ಲಿ ಎಡಿಟರಾಗಿ ಕೆಲಸ ಮಾಡಿದ್ರು. ಆನಂತರ ಅಲ್ಲೂ ಕೂಡ ಅವ್ರಿಗೆ ಯಾಕೋ ಸರಿ ಕಾಣಿಸ್ಲಿಲ್ಲ. ಅವರಿಗೆ ಕಾಡಿನ ಬಗ್ಗೆ ಹೆಚ್ಚಿನ ಆಸಕ್ತಿ ಇತ್ತು. ಅವರ ಕಾಲೇಜು ದಿನಗಳಲ್ಲೂ ಕೂಡ ಆದಿವಾಸಿಗಳ ಸಂಪರ್ಕ ಬೆಳೆದಿತ್ತು. ಅಲ್ಲಿ ಅವ್ರು ಏನೂ ಹೊರಗಡೆಯಿಂದ ತರದೆ ಬರೀ ಸಗಣಿ ನೀರು, ಹರಿಯೋ ನೀರಿಗೆ ಸಗಣಿ ಕದ್ರಕೊಂಡು ಬಿಟ್ಕೊಂಡು ಆ ಮಹಿಳೆಯರು ಎಂತೆಂಥ ಬೆಳೆ ಬೆಳೀತಾರಲ್ಲ ಅನ್ನೋ ಕುತೂಹಲ ಜಾಸ್ತಿ ಆಗಿ, ಆನಂತರ ಅವರು ಆರಂಭದಲ್ಲಿ ಬಿ ಎಸ್ ಸಿ ಮುಗಿಸ್ಕೊಂಡು ಬಂದ ತಕ್ಷಣವೇ ರಾಸಾಯನಿಕ ಕೃಷಿಯನ್ನೇ ಶುರು ಮಾಡಿದವರು. ಸುಮಾರು 7-8 ವರ್ಷಗಳ ಕಾಲ ಮಾಡಿ ಇಳುವರಿ ಕಡಿಮೆ ಆಗೋದಕ್ಕೆ ಶುರುವಾದಾಗ ಅವರಿಗೆ ಗಾಬರಿ ಆಗೋಯ್ತು. ಏನು ನಮ್ಮ ವಿಜ್ಞಾನ ಏನು ಹೇಳುತ್ತೆ, ರಾಸಾಯನಿಕ ಹಾಕಿದರೆ ಹೆಚ್ಚಿನ ಇಳುವರಿ ಅಂತ. ಆರಂಭದಲ್ಲಿ ಬಂತು, ಈಗ ಯಾಕೆ ಇಳುವರಿ ಕಡಿಮೆ ಆಗ್ತಾ ಇದೆ, ಓಹೋ ಎಲ್ಲೋ ತಪ್ಪಿದೆ ಅಂಥೇಳಿ ಆನಂತರ ಅವರೇ ಸಂಶೋಧನೆಗೆ ತೊಡಗಿದ್ರು. ಅದರಲ್ಲೂ ಅವರ ಆಸಕ್ತಿ ಹೆಚ್ಚು ಬಂದಿದ್ದು ಸಗಣಿ ಬಗ್ಗೆ. ಸಾವಿರಾರು ವರ್ಷಗಳಿಂದ ಸಗಣಿ ಬಳಕೆ ಈ ಭೂಮಿಗಿದೆ, ಏನಿದೆ ಹಾಗಾದರೆ ಆ ಸಗಣಿಯಲ್ಲಿ, ಸಗಣಿಗೂ ಭೂಮಿಗೂ ಏನು ಸಂಬಂಧ, ಸಗಣಿ ಅಂದರೆ ಏನು, ಅದೇನು ಗೊಬ್ಬರನ ಅನ್ನನ ಹೆಪ್ಪ, ಈ ರೀತಿ ಆಸಕ್ತಿ ಬಂದು ಅವರು ಸಗಣಿ ಬಗ್ಗೆ ಅಧ್ಯಯನ ಶುರು ಮಾಡಿದರು. ಈ ರೀತಿ ಅಧ್ಯಯನ ಮಾಡ್ತಾ ಮಾಡ್ತಾ ಮಾಡ್ತಾ ತುಂಬ ವೈಜ್ಞಾನಿಕವಾದ ವಿಚಾರಗಳು ಅವರಿಗೆ ಗೋಚರ ಆಗೋದಕ್ಕೆ ಶುರುವಾದವು. ಕಾಡಲ್ಲಿ ಏನು ಕ್ರಿಯೆ ನಡೀತಾ ಇದೆ, ಯಾರು ಏನು ತಂದಾಗ್ತಾ ಇಲ್ಲ, ನೀರಿಡ್ತಾ ಇಲ್ಲ, ಯಾವ ಡ್ರಿಪ್ ಇರಿಗೇಷನ್ ಇಲ್ಲ, ಸ್ಪ್ರಿಂಕ್ಲರ್ ಇಲ್ಲ, ಡ್ಯಾಮ್ ಇಲ್ಲ, ಯಾವ ರಾಸಾಯನಿಕನೂ ಇಲ್ಲ, ಯಾವ ಸಾವಯವ ಗೊಬ್ಬರನೂ ಇಲ್ಲ, ಆದರೂ ಎಂಥ ಬರಗಾಲದಲ್ಲೂ ಕೂಡ ಫಸಲು ಕೊಡುತ್ತಲ್ಲ ಗಿಡ ಮರಗಳು, ಏನು ಕಾರಣ ಅಂತೇಳಿ ಕುತೂಹಲದಿಂದ ವಿಜ್ಞಾನ ಓದಿದ್ರು. ವಿಜ್ಞಾನ ಅವ್ರ ನೆರವಿಗೆ ಬಂತು, ಅದನ್ನ ಅಭ್ಯಾಸ ಮಾಡಿದ್ರು. ಸುಮಾರು 6 ವರ್ಷಗಳ ಕಾಲ ನಿರಂತರವಾಗಿ ಅಭ್ಯಾಸ ಮಾಡಿ ಅವ್ರದೇ ಜಮೀನಲ್ಲಿ ಪ್ರಯೋಗಕ್ಕಚ್ಚಿ ಬಂದಂಥ ಸಾರನ ಇಡೀ ದೇಶದಾದ್ಯಂತ ರೈತರ ಮನೆ ಬಾಗಿಲಿಗೆ ತಲುಪಿಸುವಂಥ ಒಂದು ಆಂದೋಲನನ ಹಮ್ಮಿಕೊಂಡ್ರು. ಈ ರೀತಿ ಪಾಳೇಕರ್ ಅವರು ನೈಸರ್ಗಿಕ ಕೃಷಿಯನ್ನು ಅಭ್ಯಾಸ ಮಾಡಿ ಮತ್ತೆ ಅದರ ಪರಿಣಾಮನ ನೋಡಿದ ನಂತರ ಇವತ್ತು ಕೂಡ ಪಾಳೇಕರ್ ಅವರು ಏನು ಹೇಳ್ತಾರೋ ಆ ವಿಧಾನಗಳಲ್ಲಿ ಸಾವಿರಾರು ಮಾದರಿ ತಾಕಗಳಿದೆ. ಅದು ಬರೀ ಥಿಯರಿ ಆಗಿ ಉಳಿದಿಲ್ಲ, ಸಾವಿರಾರು ರೈತರು ಅದನ್ನು ಅಳವಡಿಸಿಕೊಂಡಿದ್ದಾರೆ, ಅಲ್ಲಿ ಉತ್ತಮವಾದ ಫಲನೂ ಕೂಡ ಕಂಡಿದ್ದಾರೆ. ಈ ರೀತಿ ಅವರು ಇಡೀ ದೇಶಕ್ಕೆ ಈ ಆಂದೋಲನದ ಮೂಲಕ ನೈಸರ್ಗಿಕ ಕೃಷಿಯನ್ನು ಪ್ರಚಾರ ಮಾಡ್ತಾ ಹೋಗ್ತಾ ಇದ್ದಾರೆ. ಅವರು ಹುಟ್ಟಿದ್ದು ಮಹಾರಾಷ್ಟ್ರದಲ್ಲಿ, ಆದರೂ ಮಹಾರಾಷ್ಟ್ರದಲ್ಲಿ ಹೆಚ್ಚು ರೈತರು ಇದನ್ನ ಅಳವಡಿಸಿಕೊಂಡಿದ್ದಾರೆ ಹೇಗೆ? ಅದೇ ಒಂಥರ ವಿಚಿತ್ರ. ಏನಾಗಿದೆ, ಹಿತ್ತಲು ಗಿಡ ಮದ್ದಲ್ಲ ಅನ್ನೋ ರೀತಿಲಿ ಮಹಾರಾಷ್ಟ್ರದ ವಿದರ್ಭ ಪ್ರಾಂತ್ಯದವರು ಪಾಳೇಕರ್ ಅವರು ಕೂಡ. ಇವತ್ತು ನಾವು ದಿನ ಬೆಳಗಾದ್ರೆ ಪತ್ರಿಕೆ ತೆಗೆದ್ರೆ ವಿದರ್ಭ ಪ್ರಾಂತ್ಯದ ರೈತರ ಆತ್ಮಹತ್ಯೆನೇ ಹೆಚ್ಚು ಕಾಣ್ತಾ ಇದ್ದೀವಿ. ಏನಾಗಿದೆ ಅಲ್ಲಿ, ಇವತ್ತವರೆಗೂ ಆತ್ಮಹತ್ಯೆ ಮಾಡಿಕೊಂಡಿರ್ತಕ್ಕಂಥ ಎಲ್ಲ ರೈತರು ರಾಸಾಯನಿಕ ಕೃಷಿಯನ್ನು ಮಾಡಿದಂಥ ರೈತರೇ ಹೊರತು ಒಂದು ಉದಾಹರಣೆಯೂ ಇಲ್ಲ ಅಲ್ಲಿ ನೈಸರ್ಗಿಕ ಕೃಷಿ ಮಾಡಿರೋ ರೈತರು ಆತ್ಮಹತ್ಯೆ ಮಾಡಿಕೊಂಡಿರುವಂಥದ್ದು. ಅಲ್ಲೂ ಕೂಡ ಯಥೇಚ್ಛವಾಗಿ ನೈಸರ್ಗಿಕ ಕೃಷಿಯನ್ನು ಅಳವಡಿಸಿಕೊಂಡಿರೋ ರೈತರಿದ್ದಾರೆ. ಅದರಲ್ಲೂ ದಕ್ಷಿಣ ಮಹಾರಾಷ್ಟ್ರದಲ್ಲಿ ಭಾಳ ಇದ್ದಾರೆ, ಈ ಕಡೆ ಪಶ್ಚಿಮದಲ್ಲಿ ಕಡಿಮೆ ಇದ್ದಾರೆ, ಪೂರ್ವದಲ್ಲೂ ಕೂಡ ಕಡಿಮೆ ಇದ್ದಾರೆ. ಈ ರೀತಿ ಮಹಾರಾಷ್ಟ್ರದಲ್ಲೂ ಯಥೇಚ್ಛವಾಗಿ ಈಗಾಗಲೇ ಸರ್ಕಾರನೂ ಕೂಡ ಚಿಂತನೆ ಮಾಡ್ತಾ ಇದೆ, ಈ ನೈಸರ್ಗಿಕ ಕೃಷಿಯನ್ನು ಒಂದು ಪಾಲಿಸಿಯಾಗಿ ತರಬೇಕು ಅನ್ನೋ ಮಟ್ಟಿಗೆ ಚಿಂತನೆ ಮಾಡ್ತಾ ಇದೆ. ಆದರೂ ಎಷ್ಟೆಲ್ಲ ಮಾಡಿದ್ರು ಕೂಡ ಇನ್ನೂ 10% ರೈತರನ್ನು ಕೂಡ ಮುಟ್ಟೋದಕ್ಕೆ ಸಾಧ್ಯ ಆಗಿಲ್ಲ. ಯಾಕೆಂದರೆ ಒಬ್ಬ ಪಾಳೇಕರ್ ಏನನ್ನೂ ಮಾಡಲಾರ. ಇದಕ್ಕೆ ಇದು ಒಂದು ದೊಡ್ಡ ಆಂದೋಲನ ಅಂದರೆ ಎಲ್ಲರೂ ಕೈಗೆತ್ಕೋಬೇಕಾಗಿದೆ. ಹಾಗಾಗಿ ಅವರು ತಮ್ಮ ಕೈಲಾದ ಪ್ರಯತ್ನನ ಮಾಡ್ತಾ ಇದ್ದಾರೆ, ರೈತರ ಹತ್ರ ತಗೊಂಡೋಗ್ತಾ ಇದ್ದಾರೆ. ಈಗ ಹೆಚ್ಚೆಚ್ಚು ಆಪ್ತ ಆಗ್ತಾ ಇದೆ, ಎಲ್ರಿಗೂ ಈ ಕೃಷಿ ಈಗ ಮನಮುಟ್ತಾ ಇದೆ. ಬಹುಶಃ ಇನ್ನು ಮುಂದಿನ ದಿನಗಳಲ್ಲಿ ನಾವು ಅದನ್ನ ನಿರೀಕ್ಷೆ ಮಾಡಬಹುದು ಒಳ್ಳೆ ಫಲ. ಒಟ್ಟು ಅವರ ಈ ಒಂದು ಆಂದೋಲನದ ಆಶಯ ಏನು? ಆಂದೋಲನದ ಆಶಯ ಬಹಳ ಸ್ಪಷ್ಟ. ಅವರು ಯಾರ ವಿರುದ್ಧವೂ ಅಲ್ಲ, ಅವರಿಗೆ ಯಾರು ಶತ್ರುಗಳಿಲ್ಲ, ಅಥವಾ ಅವರು ಯಾರಿಗೂ ಶತ್ರು ಅಲ್ಲ. ಅವರ ಆಶಯ ಇಷ್ಟೇ, ವಿಷಮುಕ್ತ ಮಣ್ಣು, ವಿಷಮುಕ್ತ ಆಹಾರ, ವಿಷಮುಕ್ತ ನೀರು, ವಿಷಮುಕ್ತ ಗಾಳಿ, ವಿಷಮುಕ್ತ ಸಮಾಜ, ವಿಷಮುಕ್ತ ಮನಸ್ಸು, ಎಲ್ಲರೂ ಎಲ್ಲ ಹೊಟ್ಟೆಗಳಿಗೂ ಹೊಟ್ಟೆ ತುಂಬ ಅನ್ನ ಸಿಗುವಂಥ ಒಂದು ಕನಸು, ವಿಷಮುಕ್ತ ಅನ್ನ ಎಲ್ಲ ಹಸಿದ ಹೊಟ್ಟೆಗಳಿಗೂ ಸಿಗಲಿ ಅನ್ನೋದಷ್ಟೇ ಅವರ ಆಂದೋಲನದ ಆಶಯ ಮತ್ತು ಕನಸು. ಇದಕ್ಕಿಂತ ಹೆಚ್ಚಾಗಿ ಬೇರೆ ಯಾವ ಫಲಾಪೇಕ್ಷೆಯೂ ಇಲ್ಲ ಅವರಿಗೆ. ಈಗ ನಮ್ಮ ಕೃಷಿ ವಿಶ್ವವಿದ್ಯಾಲಯಗಳೇ ಹೇಳುವಂತೆ ನಮ್ಮ ದೇಶಕ್ಕೆ ಬೇಕಾದಷ್ಟು ಆಹಾರವನ್ನ ಇವರ ಪದ್ಧತಿಯಲ್ಲಿ ಉತ್ಪಾದನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತ ಒಂದು ನಂಬಿಕೆ ಇದೆ. ಹೌದು, ಪಾಳೇಕರ್ ಅವರು ಏನ್ ಹೇಳ್ತಾರೆ ಇದಕ್ಕೆ? ಪಾಳೇಕರ್ ಅವರು ಹೇಳ್ತಾರೆ, ಜೊತೆಗೆ ಅಲ್ಲಿ ಬೆಳೆದಿರುವಂತ ಮಾದರಿ ತಾಕಲ್ಲೂ ಕೂಡ ನಮಗೆ ಸ್ಪಷ್ಟ ಚಿತ್ರಣ ಕಾಣ್ತಾ ಇದೆ. ಏನು ಅಂದ್ರೆ, ಈಗ ಉದಾಹರಣೆ ಭತ್ತ. ನಾವು ರಾಸಾಯನಿಕ ಕೃಷಿಯಲ್ಲಿ 1 ಎಕರೆಗೆ ಒಂದು ಸರಾಸರಿ ಇಳುವರಿ ಇವತ್ತು 24 ಕ್ವಿಂಟಾಲ್ ಇದೆ. 24 ಕ್ವಿಂಟಾಲಿಗೆ ನಾನು ಕನಿಷ್ಠ 12 ಕ್ವಿಂಟಾಲ್ನಷ್ಟು ಖರ್ಚು ಮಾಡ್ತಾ ಇದ್ದೀನಿ. ರಾಸಾಯನಿಕ ಗೊಬ್ಬರ ಇರ್ಬೋದು, ದನದ ಗೊಬ್ಬರ ಇರ್ಬೋದು, ಸಾವಯವ ಗೊಬ್ಬರ ಇರ್ಬೋದು, ಔಷಧಿ ಇರ್ಬೋದು, ಇನ್ನೊಂದು ಇರ್ಬೋದು. ಅಂದರೆ ನನ್ನ ಉತ್ಪಾದನೆಯ 1/2 ಖರ್ಚಾಗ್ತಿದೆ. ಈ ಕೃಷಿಯಲ್ಲಿ ಖರ್ಚು ಶೂನ್ಯಕ್ಕೆ ಹೋಗ್ತಾ ಇದೆ ದಿನದಿಂದ ದಿನಕ್ಕೆ. ಆ ಕೃಷಿಯಲ್ಲಿ ದಿನದಿಂದ ದಿನಕ್ಕೆ ಭೂಮಿ ನಾಶ ಆಗ್ತಾ ಇದೆ, ಇಳುವರಿ ಇಳುಮುಖ ಆಗ್ತಾ ಇದೆ. ರಾಸಾಯನಿಕ ಕೃಷಿಯನ್ನು ನಂಬಿಕೊಂಡು ಹೋದರೆ, ಇಷ್ಟೊಂದು ಖರ್ಚು ಮಾಡ್ತಾ ಹೋದರೆ, ಇಳುವರಿ ಇಳುಮುಖ ಆಗ್ತಾ ಹೋದರೆ, ಇವರು ಹೇಳೋ ಪ್ರಕಾರ ನಾವು ಮುಂದಿನ ವರ್ಷಗಳಲ್ಲಿ ಹೆಚ್ಚಿನ ಆಹಾರ ಉತ್ಪಾದನೆಯನ್ನು ಮಾಡೋದಕ್ಕೆ ಸಾಧ್ಯನಾ ಅನ್ನೋ ಪ್ರಶ್ನೆ ನಮ್ಮ ಮುಂದೆ ಬರುತ್ತೆ. ಪಾಳೇಕರ್ ಪದ್ಧತಿಯಲ್ಲಿ ನಮಗೆ ಖರ್ಚು ಕಡಿಮೆ ಆಗ್ತಾ ಇದೆ, ಇಳುವರಿ ಜಾಸ್ತಿ ಆಗ್ತಾ ಇದೆ, ಭೂಮಿ ಫಲವತ್ತಾಗ್ತಾ ಇದೆ, ಗಾಳಿ ವಿಷಮುಕ್ತ ಆಗ್ತಾ ಇದೆ, ಅನ್ನ ವಿಷಮುಕ್ತ ಆಗ್ತಾ ಇದೆ. ಹಾಗಾಗಿ ನಾವು ಸಹಜವಾಗಿ ಆ ಒಂದು ಗುರಿಯನ್ನು ನಾವು ತಲುಪಬಹುದು. ನೈಸರ್ಗಿಕ ಕೃಷಿಯಲ್ಲಿ ಯಾವ ಅನುಮಾನವೂ ಇಲ್ಲ. ಯಾಕೆಂದರೆ ಇವತ್ತು ಕಬ್ಬಲ್ಲಿ ಸರಾಸರಿ ಇಳುವರಿ 40 ಟನ್ ಮಂಡ್ಯದ್ದು, ಅದೇ ಪಾಳೇಕರ ಕೃಷಿ ಪದ್ಧತಿಯಲ್ಲಿ ಮೊದಲನೇ ವರ್ಷನೇ 60 ಟನ್ ಯಾವ ಖರ್ಚು ಇಲ್ಲದೆ, ಈ ವರ್ಷ 80 ಟನ್, ಇನ್ನೊಬ್ಬ ಸ್ನೇಹಿತರದು 100 ಟನ್, ಈ ರೀತಿ ಏರ್ಮುಖ ಆಗ್ತಾ ಇದೆ. ಹಾಗಾಗಿ ಇದರಿಂದ ನಾವು ಸ್ಪಷ್ಟವಾಗಿ ಆ ಗುರಿಯನ್ನು ತಲುಪಬಹುದು. ಈ ಪದ್ಧತಿಯನ್ನು ಬರೇ ತೋಟದವರೇ ಅಳವಡಿಸ್ಕೋಬಹುದು, ಆಹಾರ ಧಾನ್ಯ ಬೆಳೆಯುವಂಥವ್ರು ಅದರಲ್ಲಿ ಮಳೆಯನ್ನೇ ನಂಬಿ ಬದುಕುವಂತ ರೈತರು ಅಳವಡಿಸ್ಕೊಳ್ಳೋದು ಕಷ್ಟ ಅನ್ನುವಂಥದ್ದು ಕೂಡ ಇದೆ. ಹೌದು, ಏನಾಗಿದೆ ಅದು ಹೆಚ್ಚೆಚ್ಚು ತೋಟಗಾರಿಕಾ ಬೆಳೆಯವರಿಗೆ ಇದು ತಲುಪ್ತಾ ಇದೆ ಎನ್ನುವ ಒಂದು ಮಾತಿದೆ. ಕಾರಣ ಪಾಳೇಕರವರ ಶಿಬಿರಗಳು ಹೆಚ್ಚೆಚ್ಚು ಜಿಲ್ಲಾ ಮಟ್ಟದಲ್ಲಿ ದೊಡ್ಡ ದೊಡ್ಡ ನಗರಗಳಲ್ಲಿ ಆಗ್ತಾ ಇರೋದ್ರಿಂದ ಅಲ್ಲಿಗೆ ಬಂದು 5 ದಿನ 6 ದಿನಗಟ್ಟಲೆ ತಮ್ಮ ಸಮಯನ ಕೊಟ್ಟು ಕೂತು ಕೇಳ್ತಾ ಇರೋರು ದೊಡ್ಡ ರೈತರೇ ಆಗಿದ್ದಾರೆ. ಆದರೆ ಪಾಳೇಕರವರ ಮೂಲ ಆಶಯ ಇರೋದು ಸಣ್ಣ ರೈತರಿಗೆ ನನ್ನ ತಂತ್ರ ತಲುಪಬೇಕು ಅನ್ನುವಂಥದ್ದು. ಮಳೆ ಆಶ್ರಿತ ಭೂಮಿಗೆ ಎಷ್ಟು ಪರಿಣಾಮ ಕೊಡುತ್ತೋ ಅಷ್ಟೇ ಪರಿಣಾಮ ತೋಟಗಾರಿಕಾ ಬೆಳೆಗೂ ಕೊಡುತ್ತೆ, ಹೆಚ್ಚು ಮಳೆ ಬೀಳೋ ಜಾಗಕ್ಕೂ ಕೊಡುತ್ತೆ, ಕಡಿಮೆ ಮಳೆ ಬೀಳೋ ಜಾಗಕ್ಕೂ ಕೊಡುತ್ತೆ. ಯಾಕೆಂದರೆ ಮಳೆಯಾಶ್ರಿತ ಭೂಮಿಯಲ್ಲಿ ನಾವೇನು ಮಾಡ್ತೀವಿ, ಅಲ್ಪಾವಧಿ ಬೆಳೆಗಳನ್ನ ಬೆಳಿತೀವಿ, ರಾಗಿ ಇರ್ಬೋದು, ಜೋಳ, ಭತ್ತ, ಮೆಕ್ಕೆಜೋಳ ಈ ಥರದ್ದು. ಅಲ್ಲೂ ಕೂಡ ಇದು ನೀರಾವರಿನಲ್ಲಿ ಏನು ಬೆಳಿತೀವೋ ಅಷ್ಟೇ ಇಳುವರಿ, ಅಷ್ಟೇ ಶ್ರಮ, ಅದಕ್ಕಿಂತ ಹೆಚ್ಚಿನ ಶ್ರಮನೂ ಇಲ್ಲ, ಅಷ್ಟೇ ಇಳುವರಿಗೆ ಪಡಿತೀವಿ, ಯಾವ ಖರ್ಚು ಇಲ್ಲ. ಯಾವ ಬೆಳೆ ಆಗಿರ್ಬೋದು ಅಥವಾ ಯಾವ ರೀತಿಯ ಬೆಳೆ ಆಗಿರ್ಬೋದು, ನೀರಾವರಿ ಇರ್ಬೋದು, ಮಳೆ ಆಶ್ರಿತ ಇರ್ಬೋದು, ಎರಡೂ ಬೆಳೆ ಸಮಾನವಾಗಿನೇ ಇಳುವರಿ ಕೊಡುತ್ತೆ, ಯಾವ ಅನುಮಾನವೂ ಇಲ್ಲ ಅದರಲ್ಲಿ. ಇಲ್ಲಿ ಶ್ರಮ ಜಾಸ್ತಿ ಆಗುತ್ತೆ ಅನ್ನುವಂತ ಒಂದು ಕಲ್ಪನೆ ರೈತರಲ್ಲಿ. ಮೂಲದಲ್ಲಿ ಕೃಷಿ ಅಂದ್ರೇನೆ ಶ್ರಮದ ಮೇಲೆ ಅವಲಂಬನೆ ಆಗಿರುವಂಥದ್ದು. ರೈತ ಅಂದ್ರೆ ಆರಂಭದಲ್ಲಿ ಇದ್ದಿದ್ದು ಬೆಳಗ್ಗೆ 5 ಗಂಟೆಗೆ ಎದ್ದು ಅವನು ಸಂಜೆ ಹೊತ್ತು ಮುಳುಗೋವರೆಗೂ ಹೊಲದಲ್ಲಿ ಕೆಲಸ ಮಾಡ್ತಾ ಇದ್ದ, ಬದುಕು ಅಂತಿದ್ವಿ ನಾವು. ಕೃಷಿ ಅಂದ್ರೆ ನಾನು ಬದುಕು ಮಾಡ್ತೀನಿ ನಾನು ಅಂತಿದ್ದು, ಬದುಕೆ ಕೃಷಿ ಅಂದ್ರೆ. ಆಮೇಲೆ ರಾಸಾಯನಿಕ ಕೃಷಿ ಬಂದ್ಮೇಲೆ ಏನಾಯ್ತು, ಬದುಕು ಕಡಿಮೆ ಆಯ್ತು, ಖರ್ಚು ಜಾಸ್ತಿ ಆಯ್ತು. ಏನು ಯೂರಿಯಾ ತಗೊಂಬಂದು ಎರ್ಚಿದ್ರೆ ಮುಗೀತು, ನನ್ನ ಕೆಲಸ ಅಲ್ಲೇನು ಇರಲಿಲ್ಲ. ಈಗ ಹಾಗಲ್ಲ, ನಾನು ಪ್ರತಿಯೊಂದನ್ನು ನಾನೇ ಮುಂದೆ ನಿಂತು ನೋಡಬೇಕು, ನಿರ್ವಹಣೆ ಮಾಡಬೇಕು, ಆ ಬೆಳೆ ಜೊತೆ ಮಾತಾಡಬೇಕು, ಸ್ಪಂದಿಸಬೇಕು. ಆಗ ನನಗೆ ಆ ಸೃಷ್ಟಿ ಕ್ರಿಯೆಯಲ್ಲಿ ನನ್ನನ್ನು ನಾನು ತೊಡಗಿಸ್ಕೊತ ಹೋಗ್ತೀನಿ, ನನಗೆ ಬೇರೆದೇ ಆನಂದ ಸಿಗುತ್ತೆ. ಇಲ್ಲಿ ಶ್ರಮ ಅಂದರೆ ಬೇರೆ ಥರದ ಯಾವ ಶ್ರಮನೂ ಇಲ್ಲ. ಹೊರಗಡೆಯಿಂದ ಏನು ಕೊಂಡು ತರಬೇಕಾಗಿಲ್ಲ, ಸಾಲ ಮಾಡಬೇಕಾಗಿಲ್ಲ, ಇನ್ನೊಬ್ಬರು ಮನೆ ಮುಂದೆ ಹೋಗಿ ನಿಂತ್ಕೋಬೇಕಾಗಿಲ್ಲ, ಭೂಮಿ ಉಳುಮೆ ಮಾಡಬೇಕಾಗಿಲ್ಲ. ತೋಟಗಾರಿಕಾ ಬೆಳೆಗಳಲ್ಲಿ ಅಲ್ಪಾವಧಿ ಬೆಳೆಯಲ್ಲಿ ಬಿತ್ತನೆ ಮಾಡೋದು, ಮಧ್ಯೆ ಅಂತರ ಬೇಸಾಯ ಮಾಡೋದು, ಮುಗಿದೋಯ್ತು, ಇನ್ಯಾವ ಶ್ರಮನೂ ಇಲ್ಲ. ಅದು ಕೂಡ ತಪ್ಪು ಕಲ್ಪನೆ. ಇಲ್ಲಿ ಶ್ರಮ ಅನ್ನೋದಕ್ಕಿಂತ, ಕಷ್ಟಪಟ್ಟು ಮಾಡು ಅನ್ನೋದಕ್ಕಿಂತ ಇಲ್ಲಿ ಎಲ್ಲವನ್ನು ಇಷ್ಟಪಟ್ಟು ಮಾಡೋದು ನಾವು. ಇಷ್ಟಪಟ್ಟು ಮಾಡಿದಾಗ ನನಗೆ ಕಷ್ಟ ಅನ್ಸೋಕೆ ಸಾಧ್ಯನೇ ಇಲ್ಲ. ನೈಸರ್ಗಿಕ ಕೃಷಿ ಧರ್ಮರಾಜ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು HB ರಾಮಡಿಗೆ. ಕಿಸಾನವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಇದು ಆಕಾಶವಾಣಿ ಕಾರವಾರ ಕೇಂದ್ರ, FM ಕಂಪನಾಂಕ 102.3 MHz. ಜನಪದ ಸಂಗೀತ. ಕೂತಿದ್ಯಾ? ನನ್ ಮಗ ಆಸ್ಪತ್ರೆಯಲ್ಲಿ ಇದನ್ ಕಣ್ಣಣ್ಣ, ಔಷಧಿ ತರಕ್ಕೆ ಜಾಸ್ತಿ ದುಡ್ಡಿಲ್ಲ, ಏನಣ್ಣ ಮಾಡೋದು? ಏನಾಗಿದೆ ನಿನ್ ಮಗನ್ಗೆ? ಗಂಟ್ಲು ಕ್ಯಾನ್ಸರ್ ಅಂತೆ, ದುಬಾರಿ ಔಷಧಿ ತಗೊಂಡ್ ಬಾ ಅಂದ್ರು, ಔಷಧ ಅಂಗಡಿಯಲ್ಲಿ ಶಾನೆ ದುಡ್ಡು ಕೇಳಿದ್ರು. ಜನೌಷಧ ಕೇಂದ್ರಕ್ಕೆ ಹೋಗು, ಅಲ್ಲಿ ಔಷಧ ಕಡಿಮೆ ಬೆಲೆಯಲ್ಲಿ ಕೆಲವೊಂದು ರಿಯಾಯಿತಿ ದರದಲ್ಲೂ ಸಿಗುತ್ತೆ. ನಂಗ್ ಗೊತ್ತೇ ಇರ್ಲಿಲ್ಲ, ಈಗ್ಲೇ ಹೋಗ್ತೀನಣ್ಣ. ಅತಿ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಔಷಧಗಳು ಜನೌಷಧ ಕೇಂದ್ರಗಳಲ್ಲಿ ಸಿಗುತ್ತದೆ. ಇಂದೇ ನಿಮ್ಮ ಹತ್ತಿರದ ಜನೌಷಧ ಕೇಂದ್ರಕ್ಕೆ ಭೇಟಿ ಕೊಡಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಶ್ರಾವಣ ಭಾದ್ರಪದ ಮಾಸ ವರ್ಷ ಋತು, ಜುಲೈ ಸೆಪ್ಟೆಂಬರ್ ಮಧ್ಯೆ ಮಳೆಗಾಲ, ಎಲ್ಲೆಡೆ ಹೊಸ ನೀರು, ನೀರನ್ನು ತಪ್ಪದೆ ಕುದಿಸಿ ಆರಿಸಿ ಕುಡಿಯಬೇಕು. ಹಳೆಯ ಅಕ್ಕಿ, ಗೋಧಿ, ಹುರುಳಿ, ಜೇನುತುಪ್ಪ, ಶುಂಠಿ, ತುಪ್ಪ, ಎಣ್ಣೆಯಿಂದ ಮಾಡಿದ ಉಪ್ಪು ಹುಳಿ ಮಿಶ್ರಿತ ಪದಾರ್ಥಗಳು ಉತ್ತಮ. ಉತ್ತಮ ಆಹಾರ ಪದ್ಧತಿ ವರ್ಷ ಋತುವಿನಲ್ಲಿ ಆರೋಗ್ಯ ವೃದ್ಧಿ. ಆಯುಷ್ ಉವಾಚ, ಆಯುಷ್ ಪದ್ಧತಿ ನಿಮ್ಮ ಆರೋಗ್ಯ ಸಂಗಾತಿ. ಪ್ರಕಟಣೆ ರಾಷ್ಟ್ರೀಯ ಆರೋಗ್ಯ ಅಭಿಯಾನ. ಇಂದಿನ ಜನಪದ ಸಂಗೀತದಲ್ಲಿ ಕೇಳಿ ಗೌರಿಗೌಡ ಮತ್ತು ಸಂಗಡಿಗರಿಂದ ಸಂಪ್ರದಾಯದ ಪದಗಳು. ಪಾಪ ಕೇಳೋ ತೋ ದೇವರಿಗೆ ಕೇಳೋ ತೋ ಪಂಚಾಳದ ಎಲೆ ಪಂಚಳದ ಎಲೆ ಕಡಕೆ ಬೇಕೇಲೋ ತಮಂದಿರು ಬೇಕೆ ಗೊರೋ ತೀರೇ ಿರುಬೇಕೆ ಗರದೀರ್ಣ ಮಕ್ಕಳು ಅಮೆಂಡ ಕೋಗೆ ಬರ ಅಮಿಗೋಳಿ ಅಮಿ ಕೂಡ ಪೋಯಿ ಸೇನ ಅಮಿಂಡ ಮುರಸೋತೆ ಬರೀ ಬಲಿಬಾರೆ ಬಾಳಂತಿ ಬಲದಿ ಬದಕಯ್ಯ ಮುಗಿ ಬಾರೆ ಬಲದಿ ಬದಕಯ್ಯ ಮುಗಿಬಾರೆ ಬಾಳಂತಿ ಕೈ ಮುಗದಿ ಕಾಯ ಒಡೆ ಬಾರೆ ಬಾಳಂತಿ ಮಿಂದಲ್ಲಿ ನಿಳ್ಳೆ ಕೈ ಬಾಳೆ ಕೈ ಕಾಜಿ ಕೈ ಕರಿಯ ಮಣಿ ಬಾಳಂತಿ ವಲಾಡಿ ನೀವ ಕರೆ ಕಡಕ ಬೇಣ ಮೇಲೆ ರೋಲರ ಚೇಣ ಬಿರಸು ನಿರ ನೀ ಸಾಜ ಸಿರಿ ಗಂಧ ಬಿರಸು ನಿರ ಸಾಜ ಸಿರಿ ಗಂಧ ಬಾಳಂತಿ ನಿಂದಲ್ಲೋ ಸೊಂಟಕೇಳೋರ ನೊರಗೆ ಜೇನೊಣಗೆ ಧಗೊಮ್ಮೋಗಲಿ ಬೆಳಗ ಮುಂಚೆ ದೇ ಮಕಮಾರಿ ತಳಕಂಡಿ ಭಟ್ಟರ ಮನೆಗೆ ಭಟ್ಟರ ಮನೆಗೆ ನಡೆದಾಳೆ ಗೌರಮ್ಮ ಭಟ್ಟರಲ ಕೈಲೆ ಅನ ಏನ ಬಂದೆ ಗೋಪಿಯನ ತಾನವಿಲ್ಲೇ ಕಂದನ ಕೈ ತೋಳು ಕೇಳಲು ಬಂದೆ ಶುಕ್ರರ ಗಳಗಿಲಿ ಹುಟ್ಟಿದ ಕಂದ ತಂಗಿಗೋ ತಾಯಿಗೂ ಬಾಗಿಯನೆ ತಂದ ಅಟ್ಟನ ಮಾತ ತಟ್ಟನೆ ಕೇಳಲೆ ತನ್ನ ಮನೆಗೆ ತಾನು ಬಂದಳೆ ಗೋಪಿ ಅಡ್ಡಗ ಏಣಿ ಚಾತಳೆ ಗೋಪಿ ತೊಟ್ಲಂದ ನಾರ ತಗಿದಳೆ ಗೋಪಿ ತೊಟ್ಲಿಗೆ ಬಂದದ್ದು ಹನ್ನೆರಡು ನೇಣು ತೊಟ್ಲಿಗೆ ಬಂದದ್ದು ಹನ್ನೆರಡು ಒಲಗಿ ಸರ್ಪ ಭೋಜನದ ಹಾಸುಗಿ ಆಸೆ ಮೆಕ್ಕಿದ ಕೆಂಪೆ ತಲದಿಂಬಾತೆ ಗುಮ್ಮ ಗೈಲಂಬ ಕೀಲನ ಜಡಿಯ ಗೋಪಿ ಗಬ್ಬ ಗಪಳ ಹುಟ್ಟಿ ಅರಿಯೋ ಜೋಜನಂದಳೆ ಗೋಪಿ ಉರಿಯೋ ಜೋಜನಂದಳೆ ಗೋಪಿ ಪರಗಲೆ ಬಣ್ಣದ ಹಲವತ್ರ ನೋಡಿ ಮಾಕದ ಮಕದ ಕುದಳಿ ಏರಿ ಕಂಡೆ ನೋಪು ಮಾನಿಗೆ ಬಣ ಕದ ಕುದುರಿ ಏರಿ ಕಂಡೇ ನೋಪು ಮಾನಿಗೆ ಬೋಳೇ ಸೋಪುರುದಾತನ ಮನ ಕೋಗೈ ದಾತನು ಗಲದೆ ಕುಸೋ ದರೇ ದಾತನು ಗಲದೆ ಬಂದೇ ಸಾಕ ಬಲ್ಲವಿಲಿ ಅಂದೇ ಬಲ್ಲ ಭಕ್ತಿ ಭಟ್ಟರ ಮನೆಗೋಗಿ ನೋಡಿದರೆ ಮುನ್ನುಡ ಪುಯ್ತಾಗ ತಗಲೋದಿ ಭಟ್ಟರೆ ಅಳೆಯ ಮುರತಾನೆ ನೋಡೋಗೆ ಸಿಂಗಾರ ಮನಕೋದು ಸಿಂಗಾರು ಗಲದೆ ಕುಸೋದರೇ ಗಲದೆ ಕುಸುಮದರೆ ಬಂದ ಮುಗಿದವೆ ಸಕಳಿದ ಮಾತು ಬಲವಿಲ್ಲಿ ಅಂದೇ ಬಲ ದರ ಮಾಯಿ ಮನಿಗೋಗಿದರೆ ಕುಯ್ತಾಗೋದೇ ಭಟ್ಟರೆ ಗಂಡಗಣೆ ವಾಲ ಹೊರಗೆ ಮುಸಿ ಮನ ಮಾಡಲೇ ಬಂದು ತಮ್ಮ ಮಂಡ ನಲ್ಲೇ ಪರ ಬಪ್ಪರಗೆ ಟಗೆ ತಡಬಾರದು ತೊನ್ನೆ ರೂಪಾಯಿ ತೋಡಿ ರೂಪಾಯಿ ತೊಡಿಯ ನೆಟ್ಟಿ ಗಂದೆ ಉಳಿಯ ನಿಜವಾಗದೆ ಪ್ಯಾರ ಮಾವಾನ ಮಗಳ ಕಡಗ ಜಾತ ಮಾತು ಬರಲೇ ಮಜೋ